ಈ ಒಂದು ಸರಣಿಯಲ್ಲಿ ಜೇನು ನೊಣಗಳ ವಿವಿಧ ಪ್ರಭೇದಗಳು ಯಾವದವ, ಆ ಪ್ರಭೇದಗಳ ಪ್ರಾಮುಖ್ಯತೆ ಏನು, ಆ ಪ್ರಭೇದಗಳಿಂದ ಯಾವ ರೀತಿಯ ಜೇನುತುಪ್ಪವನ್ನು ನಾವು ಉತ್ಪಾದನೆ ಮಾಡಬಹುದು, ಆಮೇಲೆ ಕಮರ್ಷಿಯಲ್ ಆಗಿ ವಾಣಿಜ್ಯ ರೀತಿಯಿಂದ ನಾವು ಉತ್ಪಾದನೆ ಮಾಡಲಿಕ್ಕೆ ಯಾವ ಪ್ರಭೇದ ಬಹಳ ಮುಖ್ಯವಾಗಿರುವಂತದ್ದು ಅನ್ನೋದನ್ನ ತಿಳ್ಕೊಂಡಂತ ಡಾಕ್ಟರ್ ಬದರಿ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯದಂತ ಸ್ವಾಗತ ಸರ್. ನಮಸ್ಕಾರ ಸರ್. ಹೋದ ಕಾರ್ಯಕ್ರಮದಲ್ಲಿ ನಾವು ಇತಿಹಾಸ ಬಗ್ಗೆ ತಿಳ್ಕೊಂಡ್ವಿ, ಇವತ್ತು ಈ ಜೇನು ನೊಣಗಳ ವಿವಿಧ ಪ್ರಭೇದಗಳ ಬಗ್ಗೆ ತಿಳ್ಕೊಂಡ ಸರ್. ಮೊದಲಿಗೆ ಈ ಜಗತ್ತಿನಲ್ಲಿ ಇರುವಂತ ಅಂದಾಜು ಜೇನಿನ ಪ್ರಭೇದಗಳು ಎಷ್ಟಂತಾರೆ? ಸುಮಾರು ಈ ಒಂದು ಪ್ರಪಂಚದಲ್ಲಿ 1500 ಹೆಚ್ಚು ಜೇನಿನ ಪ್ರಭೇದಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಹಲವಾರು ಪ್ರಭೇದಗಳ ಜೇನುಗಳು ನಮಗೆ ಒಂದು ಜೇನು ತುಪ್ಪವನ್ನು ಕೊಡ್ತವೆ. ಇನ್ನು ಬಹಳ ಅತ್ಯಲ್ಪ ಪ್ರಮಾಣದಲ್ಲಿ ನಾವು ತೆಗಿಲಿಕ್ಕೆ ಆಗದೆ ಇರತಕ್ಕಂತಹ ಅಥವಾ ನಮಗೆ ಲಾಭದಾಯಕ ಆಗಲಾರದಂತಹ ಜೇನು ಪ್ರಭೇದಗಳು ಸಹ ಸಾಕಷ್ಟಿದೆ. ಆದರೆ ನಾವು ಜೇನು ತುಪ್ಪ ಕೊಡೋದಿಲ್ಲ ಅನ್ನೋ ಕಾರಣಕ್ಕೆ ಅವುಗಳನ್ನ ಪ್ರಮುಖ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವುಗಳು ತಮ್ಮ ಈ ಒಂದು ಪರಾಗಸ್ಪರ್ಶದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಅವು ಪಡ್ಕೊಂಡಿರ್ತವೆ. ಅಂದ್ರೆ ಇನ್ನೊಂದು ಪ್ರಶ್ನೆ, ಈ ಸಣ್ಣ ಹುಳ ಪರಾಗಸ್ಪರ್ಶ ಹೆಚ್ಚಿಗೆ ಮಾಡುತ್ತೋ ದೊಡ್ಡ ಹುಳ ಪರಾಗಸ್ಪರ್ಶ ಹೆಚ್ಚಿಗೆ ಮಾಡುತ್ತೆ? ಪ್ರಕೃತಿಯಲ್ಲಿ ಯಾವುದು ಹೆಚ್ಚಲ್ಲ ಕಡಿಮೆ ಅಲ್ಲ, ಎಲ್ಲವಕ್ಕೂ ಪರಿಸರ ಅವಕ್ಕೆ ಆದಂತಹ ಒಂದು ಪ್ರಕೃತಿ ಒಂದು ಕೆಲಸವನ್ನ ಅವನಿಗೆ ಅಸೈನ್ ಮಾಡಿರ್ತಾಳ. ಹಾಗಾಗಿ ಸಣ್ಣ ಕೀಟಗಳು ಎಷ್ಟು ಪ್ರಮುಖವಾಗಿ ಪರಾಗಸ್ಪರ್ಶ ಮಾಡುದು, ದೊಡ್ಡ ಹುಳಗಳು ಸಹ ಅಷ್ಟೇ ಪ್ರಮುಖವಾಗಿ ಇರ್ತದೆ. ಆ ಒಂದು ಹೂವಿನ ಒಂದು ಗಾತ್ರದ ಮೇಲೆ, ಅದರಲ್ಲಿ ಲಭ್ಯ ಇರತಕ್ಕಂತಹ ಪರಾಗದ ಮೇಲೆ, ಹಾಗೂ ಜೇನುಗಳ ಒಂದು ನಡಾವಳಿಗಳು ಏನಿರ್ತವ ಅದರ ಮೇಲೆ ಆ ಒಂದು ಪರಾಗಸ್ಪರ್ಶ ವ್ಯತ್ಯಾಸ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಹೆಜ್ಜೇನುಗಳು ದೊಡ್ಡ ಗಾತ್ರದ ಒಂದು ಹೂಗಳನ್ನೇ ಆರಿಸ್ತಾ ಇರ್ತವೆ ತಮ್ಮ ಆಹಾರಕ್ಕೆ. ಯಾಕಂದ್ರೆ ಅದರ ಒಂದು ಗಾತ್ರ ದೊಡ್ಡದಿರುತ್ತದೆ, ಅವುಗಳಿಗೆ ಆಶ್ರಯ ಬೇಕಾಗುತ್ತೆ ಕೂತ್ಕೊಂಡು ಪರಾಗವನ್ನು ಸಂಗ್ರಹಣೆ ಮಾಡ್ಲಿಕ್ಕೆ. ಕೂತಾಗ ಹೂವು ವೇಟ್ ಅನ್ನು ತಡ್ಕೊಳ್ಬೇಕಾಗತ್ತೆ. ಮತ್ತೆ ಅವುಗಳ ಗಾತ್ರ ದೊಡ್ಡದಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಒಂದು ಪರಾಗ ಮಕರಂದ ಅವುಗಳಿಗೆ ಅವಶ್ಯಕತೆನೂ ಇರುತ್ತೆ. ಹಾಗಾಗಿ ಅವು ದೊಡ್ಡ ಹೂಗಳನ್ನೇ ನೋಡ್ತಾ ಹೋಗ್ತವೆ. ಆದ್ರೆ ಪ್ರಕೃತಿಯಲ್ಲಿ ಬಹಳ ಗಿಡಮೂಲಿಕೆಗಳ ಒಂದು ಸಣ್ಣ ಗಾತ್ರದ ಹೂಗಳು ಗಿಡಗಳು ಸಹ ಲಭ್ಯ ಇರ್ತದೆ. ಅವುಗಳನ್ನು ಪರಾಗ ಮಾಡಲಿಕ್ಕೆ ಸಣ್ಣ ನೊಣಗಳು ಸಹಕಾರಿಯಾಗಿರ್ತವೆ. ಹಾಗಾಗಿ ಒಂದು ಸಮತೋಲನದಲ್ಲಿ ಇವತ್ತೊಂದು ಪ್ರಕೃತಿಯಲ್ಲಿ ನಾವು ಈ ಒಂದು ಪರಾಗಸ್ಪರ್ಶವನ್ನು ನೋಡಬಹುದು. ಆ ಒಂದು ಹೂಗಳ ಗಾತ್ರಕ್ಕೆ ಅವುಗಳಲ್ಲಿ ಲಭ್ಯ ಇರತಕ್ಕಂತಹ ಆಹಾರಕ್ಕೆ ಅನುಗುಣವಾಗಿ ಈ ಒಂದು ಹುಳಗಳ ಗಾತ್ರಗಳು ಸಹ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಅಂತಂದ್ರೆ ತಾವು ಹೇಳದೇನಂತಂದ್ರೆ ಸಣ್ಣ ಹುಳುಗಳು ದೊಡ್ಡ ಹೂವಕ್ಕೆ ಸಾಮಾನ್ಯವಾಗಿ ಹೋಗೋದಿಲ್ಲ, ಹೋಗ್ತವೆ ಆದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ. ಅವುಗಳಿಗೆ ಇಲ್ಲೇ ಒಂದು ರೇಂಜ್ ನಲ್ಲೇ ಬಹಳಷ್ಟು ಹೂಗಳು ಸಿಗೋದ್ರಿಂದ ದೊಡ್ಡ ಹೂದ ಕಡೆ ಆಕರ್ಷಿತ ಆಗೋದಿಲ್ಲ. ಆಮೇಲೆ ಸರ್, ಈಗ ಸಾಮಾನ್ಯವಾಗಿ ನಾವು ಏನ್ ಕೇಳ್ತೀವಿ, ನೀವು ಹೇಳ್ತಾ ಇದ್ರಿ ಏನಂತಂದ್ರೆ, ಒಂದು ಮಕರಂದವನ್ನು ಇರ್ತವೆ ಜೇನುಹುಳುಗಳು, ಎರಡದ್ದು ಪರಾಗವನ್ನ ಕೊಡ್ತವೆ. ಅಂದ್ರೆ ಆಕಾರ ಹೆಂಗೆ ಒಂದು ನಿರ್ಮಾಣ ಆಗಿದೆ ಜೇನುಹುಳುವಿಂದು, ಅದರ ಬಗ್ಗೆ ಅದನ್ನ ನಾವು ನೋಡ್ಬೇಕಂತ ಹೇಳಿದ್ರೆ ನಾವು ಒಂದು ಅದರ ಇತಿಹಾಸಕ್ಕೆ ಹೋಗ್ಬೇಕಾಗತ್ತೆ, ಅದನ್ನ ಸೃಷ್ಟಿಯ ಒಂದು ಮೂಲಕ ಹೋಗ್ಬೇಕಾಗತ್ತೆ. ನಾವು ಅದಕ್ಕೆ ಕೋ ಎವಲ್ಯೂಷನ್ ಅಂತ ಕರಿತೀವಿ. ಪ್ರತಿಯೊಂದು ಹೂವು ರಚನೆಯಾದಾಗ ಆ ಹೂವಿಗೆ ಯಾವ ರೀತಿ ಪರಾಗ ಸ್ಪರ್ಶ ಆಗಬೇಕು ಆ ರೀತಿಯಾಗಿ ಅದರ ಒಂದು ರಚನೆ ಆಗಿದೆ. ಅಂದ್ರೆ ಅದಕ್ಕೆ ಭೇಟಿ ಕೊಡ್ತಕ್ಕಂತಹ ಕೀಟಗಳ ಒಂದು ಗಾತ್ರಕ್ಕೆ ಅವುಗಳ ಒಂದು ಮಾರ್ಪಾಡುಗಳಿಗೆ ತಕ್ಕಂತೆ ಹೂಗಳು ಸಹ ಸೃಷ್ಟಿಯಾಗಿದೆ. ಒಂದು ಹೂವು ಮತ್ತು ಜೇನುಹುಳ, ಹೌದು, ಬೇರೆ ಕೀಟಗಳಿಗೆ ಒಂಥರ ಕೋ ಎವಲ್ಯೂಷನ್, ಅದು ಸೃಷ್ಟಿಯಲ್ಲೇ ಬಂದಿರತಕ್ಕಂಥದ್ದು. ಅದನ್ನ ನಾವು ಸೃಷ್ಟಿಯ ಮೂಲದಿಂದ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಈಗ ಯಾವುದೇ ಒಂದು ಹೂವು ಅದರ ಒಂದು ಪುಷ್ಪ ದಳಗಳನ್ನ ಗಮನಿಸಬಹುದು. ಆ ಒಂದು ದಳಗಳಿಗೆ ಯಾಕೆ ವರ್ಣಮಯವಾದಂತಹ ಒಂದು ಬಣ್ಣ ಇರುತ್ತೆ, ಆ ಒಂದು ಆಕರ್ಷಣೀಯವಾದ ಬಣ್ಣ ಈ ಒಂದು ಕೀಟಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಹೊರತು ತನ್ನ ಸೌಂದರ್ಯಕ್ಕಲ್ಲ, ಅದು ತನ್ನ ಪರಾಗಸ್ಪರ್ಶಕ್ಕೆ ಹೆಚ್ಚಿನ ಒಂದು ಕೀಟಗಳನ್ನು ಆಕರ್ಷಣೆ ಮಾಡ್ಲಿಕ್ಕೋಸ್ಕರನೇ ಆ ಒಂದು ಹೂವಿಗೆ ಆ ಬಣ್ಣಗಳು ದೇವರು ನೀಡಿರ್ತಾನೆ ಅಥವಾ ಪ್ರಕೃತಿ ನೀಡಿರ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ. ಇನ್ನ ಮಕರಂದದಿಂದ ಹೂವಿಗೆ ಏನು ಲಾಭ ಇಲ್ಲ, ಆ ಹೂವಿಗೆ ಪರಾಗಸ್ಪರ್ಶ ಆಗಬೇಕಾಗತ್ತ, ಆ ಒಂದು ಪರಾಗಸ್ಪರ್ಶಗಳನ್ನು ಆಕರ್ಷಣೆ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದಂತಹ ಒಂದು ಆಹಾರವನ್ನು ನೀಡಬೇಕಾಗತ್ತ. ಹಾಗಾಗಿ ಆ ಹೂವಿನಲ್ಲಿ ಆ ಒಂದು ಮಕರಂದ ಹುಟ್ಟಿಕೊಂಡಿರ್ತದೆ. ಅಂದ್ರೆ ಹೂವು ತನ್ನ ಮುಂದೇನು ಬೀಜ ತಯಾರಾಗಬೇಕು, ಅದಕ್ಕೇನು ಮಕರಂದ ಉಪಯೋಗ ಇಲ್ಲ. ಆದ್ರೆ ಆ ಒಂದು ಬೀಜ ತಯಾರಾಗಬೇಕಾದ್ರೆ ಪರಾಗಸ್ಪರ್ಶಗಳು ಬೇಕಂದ್ರೆ ಇದನ್ನ ಪರಾಗವನ್ನು ಒಯ್ದು ಹೆಣ್ಣು ಹೂವಿನ ಒಂದು ಶಲಾಕಾಗ್ರಕ್ಕೆ ವರ್ಗಾಯಿಸತಕ್ಕಂತಹ ಕೀಟಗಳು ಬೇಕಾಗತ್ತ. ಆ ಕೀಟಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಆ ಒಂದು ಮಕರಂದ ಪುಟ್ಟಿಗಳನ್ನ ತನ್ನ ಆಳವಾದ ರಚನೆಯಲ್ಲಿ ತೂರಿಸಿಕೊಂಡಿರ್ತದೆ. ಅಂದ್ರೆ ಆ ಒಂದು ಮಕರಂದವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಕೀಟಗಳು ಬಂದು ಅದನ್ನ ಭೇದಿಸಿದಾಗ ಅದರ ಮೈ ತುಂಬಾ ಪರಾಗಗಳು ಮತ್ತೊಂದು ಹೂವಿಗೆ ಅಂಟುಕೊಂಡು ಮತ್ತೊಂದು ಹೂವಿಗೆ ವರ್ಗಾವಣೆ ಆಗ್ಲಿಕ್ಕೆ ಸಹಕಾರ ಆಗತ್ತೆ. ಜೇನಿನ ಕಾಲಿನೊಳಗೆ ದೇಹದೊಳಗೆ ಪರಾಗವನ್ನು ಹಿಡ್ಕೊಳ್ಳಿಕ್ಕೆ ಯಾವ ರೀತಿ ಒಂದು ರಚನೆ ಆಗಿದೆ ಅಂದ್ರೆ, ಒಂದು ಹಿಂಗಾಲಿನಲ್ಲಿ ನಾವು ಕಾಲಿನ ರಚನೆಯನ್ನು ಗಮನಿಸಿದಾಗ ಒಂದು ಪರಾಗ ಬುಟ್ಟಿ ಅಥವಾ ಇಂಗ್ಲಿಷ್ ನಲ್ಲಿ ಕಾರ್ಬಿಕ್ಯುಲ ಅಂತ ಕರಿತೀವಿ, ಅಂದ್ರೆ ಬುಟ್ಟಿನೇ ತಯಾರಾಗಿರ್ತದೆ. ನಾವು ಹೆಂಗ್ ಹೂವಿನ ಪುಟ್ಟಿ ಇರ್ತದ ಹಾಗೆ ಒಂದು ಪರಾಗದ ಬುಟ್ಟಿನೇ ಇರ್ತದ ಅದರ ಕಾಲಿನಲ್ಲಿ. ಅಷ್ಟೇ ಅಲ್ಲದೆ ಮೈ ತುಂಬಾ ರೋಮಗಳಿರ್ತವ, ಜೇನುಗಳಿಗೆ ಅಗಾಧವಾದ ಪ್ರಮಾಣದಲ್ಲಿ ಪರಾಗವನ್ನ ಒಂದು ಗಿಡದಿಂದ ಮತ್ತೊಂದು ಹೂವಿಗೆ ವರ್ಗಾಯಿಸಲಿಕ್ಕೆ ಏನೆಲ್ಲ ಬೇಕು ಅಷ್ಟೋ ಅಂಗಗಳನ್ನ ಅದು ಹೊಂದ್ಕೊಂಡಿರ್ತದೆ. ಅಂದ್ರೆ ಒಂದು ಹೂವಿನ ಮೇಲೆ ಕೂತ್ರೆ ಕಾಲೊಳಗೆ ಮೈ ತುಂಬಾ ಹಚ್ಕೊಂಡಿರ್ತದೆ, ಹಚ್ಕೊಂಡು ಮತ್ತೊಂದು ಹೂವಿಗೆ ಅದು ವರ್ಗಾವಣೆ ಮಾಡ್ತಾ ಹೋಗುತ್ತೆ. ಸರಿಗೆ ಪರಾಗ ಕ್ರಿಯೆ ನೈಸರ್ಗಿಕವಾಗಿ ನಡೀತದೆ ನಿಸರ್ಗದೊಳಗೆ, ಈ ಜೇನು ಪ್ರಮುಖವಾದ ಪಾತ್ರ ವಹಿಸ್ತದೆ. ಇದಲ್ಲದೆ ಬೇರೆ ಯಾವ್ಯಾವ ಕೀಟಗಳು ಹಿಂಗ್ ಮಾಡ್ತಾವಂತಾರೆ ಸರ್? ಮೊದಲನೇದಾಗಿ ಇವತ್ತು ಜೇನಿನ ಒಂದು ಅಥವಾ ಯಾವುದೇ ಒಂದು ಪರಾಗ ಸ್ಪರ್ಶಕ್ಕೆ ಮುಖ್ಯವಾಗಿ ಯಾವ್ಯಾವ ಒಂದು ವಿಧಾನದಿಂದ ಆಗುತ್ತದೆ ಅಂತ ನಾವು ಗಮನಿಸಬೇಕು. ಈ ಒಂದು ಪರಾಗ ಸ್ಪರ್ಶವನ್ನ ಗಾಳಿಯ ಸಹಾಯದಿಂದ ಆಗತ್ತೆ, ನೀರಿನ ಸಹಾಯದಿಂದ ಆಗತ್ತೆ, ಮನುಷ್ಯರು, ಪ್ರಾಣಿ, ಪಕ್ಷಿಗಳು, ಕೀಟಗಳು ಹಲವಾರು ಈ ಒಂದು ಏಜೆಂಟ್ಗಳಾಗಿ ಒಂದು ಪರಾಗಸ್ಪರ್ಶವನ್ನ ನಡೆಸ್ತಾ ಇದೆ ಪ್ರಕೃತಿಯಲ್ಲಿ. ಇದೆಲ್ಲವನ್ನ ಗಮನಿಸಿದಾಗ ಕೀಟಗಳು ಅತ್ಯಂತ ಹೆಚ್ಚಿನ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಬೇರೆ ಎಲ್ಲ ಜೀವಿಗಳಿಗಿಂತ ಅಥವಾ ಬೇರೆ ಎಲ್ಲ ಏಜೆಂಟ್ಗಳಿಗಿಂತ. ಅಂದ್ರೆ ಗಾಳಿ, ನೀರು ಎಲ್ಲ ಮಾಧ್ಯಮಗಳಿಗಿಂತ ಕೀಟಗಳು ಬಹಳ ಪ್ರಮುಖವಾಗಿರುತ್ತದೆ. ಈ ಕೀಟಗಳನ್ನ ಗಮನಿಸಿದಾಗ ಜೇನುಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ. ಸುಮಾರು ಪರಾಗಸ್ಪರ್ಶವನ್ನು ನಾವು ಒಂದು 100% ಅಂತ ತಗೊಂಡ್ರೆ ಅದರಲ್ಲಿ 90% ಪರಾಗಸ್ಪರ್ಶ ಆಗೋದು ಕೀಟಗಳಿಂದ, ಇನ್ನು 10% ಅಷ್ಟೇ ಗಾಳಿಯಿಂದ, ನೀರಿನಿಂದ, ವಿವಿಧ ಬೇರೆ ಬೇರೆ ಇದರಿಂದ ಆಗತ್ತೆ. ಆ 90% ಸಹ ಜೇನುಗಳು 90%. ಓ, ಕೀಟಗಳಿಂದ ಏನಾಗುತ್ತೆ 90% ಜೇನುಗಳು. ಇದನ್ನ ನಾವು ಗಮನಿಸಿದಾಗ ಯಾಕೆ ಇಷ್ಟೊಂದು ಜೇನುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಈಗಾಗಲೇ ಹೇಳದಂಗೆ ಆ ಒಂದು ದೇಹದ ಭಾಗಗಳು ರಚನೆ ಹೆಚ್ಚಿನ ಒಂದು ಪರಾಗವನ್ನ ತಗೊಂಡು ಹೋಗ್ಲಿಕ್ಕೆ ಅದಕ್ಕೆ ಸಹಕಾರಿಯಾಗುತ್ತೆ. ಎರಡನೇದಾಗಿ ನಾವು ಗಮನಿಸಿದಾಗ ಬೇರೆ ಎಲ್ಲ ಕೀಟಗಳು ಅಥವಾ ಜೀವಿಗಳು ಅವುಗಳ ಒಂದು ಚಟುವಟಿಕೆಯನ್ನು ತೋರ್ತಕ್ಕಂಥದ್ದು ಸೂರ್ಯ ಬಿಸಿಲು ಬಂದ ಮೇಲೆನೆ, ಸೂರ್ಯ ಮೇಲೆ ಉದಯಿಸಿದ ಮೇಲೆ ಅವುಗಳ ಚಟುವಟಿಕೆ ಪ್ರಾರಂಭ ಆಗುತ್ತೆ. ಆದ್ರೆ ಜೇನುಗಳು ತಮ್ಮ ಚಟುವಟಿಕೆಯನ್ನ ಮುಂಜಾನೆ ಸೂರ್ಯ ಹುಟ್ಟಲಿಕ್ಕೂ 1 ಗಂಟೆ ಮುಂಚೆ ನಾವು ಸೂರ್ಯ ರಶ್ಮಿಗಳು ಹೊರಬರೋದನ್ನ ಕಾಣುತ್ತೇವೆ. ಸೂರ್ಯ ಕಾಣಿಸೋದಕ್ಕೆ ಮುಂಚೆ ಸೂರ್ಯ ರಶ್ಮಿಗಳೇ ಹೊರಗೆ ಬರ್ತಾವ. ಹೌದು, ಅದರಲ್ಲಿ ಯುವಿ ರೇಡಿಯೇಷನ್ ಇರ್ತದೆ, ಅಂದ್ರೆ ಅಲ್ಟ್ರಾವಯೊಲೆಟ್ ರೇಡಿಯೇಷನ್, ನೇರಳಾತೀತ ಕಿರಣಗಳು ಅಂತ ನಾವು ಕರಿತೀವಿ. ಹೌದು, ಆ ಒಂದು ಕಿರಣದ ಬೆಳಕಿನ ಸಹಾಯದಿಂದ ಸಹ ಅವು ನೋಡತಕ್ಕಂತ ಒಂದು ದೃಷ್ಟಿಯನ್ನು ಹೊಂದಿರೋದ್ರಿಂದ ಬೆಳಗ್ಗೆ ಸೂರ್ಯ ಉದಯಿಸಲಿಕ್ಕೆ ಮುಂಚಿತವಾಗಿಯೇ ಇವುಗಳು ತಮ್ಮ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಾವ. ಅಂದ್ರೆ ಸೂರ್ಯ ಹುಟ್ಟಬೇಕಂತಿಲ್ಲ, ಆ ಒಂದು ಚಟುವಟಿಕೆಯನ್ನ ನೋಡ್ತೀವಿ. ಅಂದ್ರೆ ಬೇರೆಲ್ಲ ಕೀಟಗಳು ತಮ್ಮ ಕಾರ್ಯ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆನೆ ಇವು ಹೊಲದಾಗಿರ್ತಾವ. ಅದು ಅದರ ಪ್ರಾಮುಖ್ಯತೆ. ಇನ್ನ ಹೆಜ್ಜೆ ಅನ್ನೋದು ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಚಂದ್ರನ ಬೆಳಕಿತ್ತು ಅಂತ ಹೇಳಿದ್ರೆ ರಾತ್ರಿ ಇಡೀ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ನಡೀತಾ ಇರ್ತದೆ. ಹಾಗಾಗಿ ಈ ಒಂದು ಹೆಚ್ಚಿನ ಒಂದು ಈ ಒಂದು ಪರಾಗಸ್ಪರ್ಶ ಆಗಲಿಕ್ಕೆ ಈ ಜೇನುಗಳು ಸಹಕಾರಿಯಾಗಿರುತ್ತದೆ. ಇತರ ಪ್ರಮುಖವಾದ ಕೀಟಗಳು ಯಾವ ಅಂತ? ಇತರ ಪ್ರಮುಖ ಕೀಟಗಳು ನಾವು ಚಿಟ್ಟೆಗಳು ನೋಡ್ತೀವಿ, ದುಂಬಿಗಳು, ಪಾತ್ರಗಿತ್ತಿಗಳು, ದುಂಬಿಗಳು, ಬೇರೆ ಅನೇಕ ಕಣಜಗಳು, ಕಣದ ಜಾತಿಗೆ ಸೇರಿದಂತಹ ಕೀಟಗಳು, ಇವು ತಮ್ಮ ತಮ್ಮ ಪಾತ್ರವನ್ನು ವಹಿಸ್ತಾ ಇರ್ತವೆ. ಸರಿಗ ನಮ್ಮ ದೇಶದಲ್ಲಿರುವಂತಹ ಪ್ರಮುಖ ಜೇನು ಹುಳುವಿನ ಪ್ರಭೇದಗಳು ಯಾವಂತೆ? ನಮ್ಮಲ್ಲಿ ಪ್ರಮುಖವಾಗಿ 9 ಪ್ರಭೇದಗಳನ್ನು ನಾವು ಒಂದು ಕಮರ್ಷಿಯಲ್ ಆಗಿ ಕಾಣ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಕಂಡು ಬರತಕ್ಕಂಥದ್ದು 5 ಜಾತಿಯ ಒಂದು ಜೇನುಗಳು. ಮೊದಲನೇದಾಗಿ ಹೆಜ್ಜೇನು ಅಥವಾ ಕಲ್ಲು ಜೇನು ಅಥವಾ ಮರಜೇನು ಅಂತ ಕರೀತಕ್ಕಂಥದ್ದು, ಎಪಿಸ್ ಡಾರ್ಸೆಟಾ ಅಂತ ಕರಿತೇವೆ. ಎರಡನೇದಾಗಿ ಕೋಲ್ ಜೇನು ಅಥವಾ ಚಿಟ್ ಜೇನು, ಎಪಿಸ್ ಫ್ಲೋರಿಯಾ ಅಂತ ಕರಿತೇವೆ. ಮೂರನೇದಾಗಿ ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಅಥವಾ ಹುತ್ತದ ಜೇನು ಅಥವಾ 7 ತಟ್ಟಿನ ಜೇನು ಅಂತ ಸಾಧಾರಣವಾಗಿ ಕರಿತೀವಿ. ಇದನ್ನ ಭಾರತೀಯ ಜೇನು ಅಂತ ಸಹ ಕರಿತೀವಿ. ಸಾಕಷ್ಟು ವ್ಯಾಪಕ ಪ್ರಮಾಣದಲ್ಲಿ ಇದು ಲಭ್ಯ ಇದೆ. ಎಪಿಸ್ ಸೆರಾನ ಇಂಡಿಕಾ ಅಂತ ಹೇಳಿ ಕರಿತೇವೆ. ನಾಲ್ಕನೇದಾಗಿ ನಾವು ಬೇರೆ ದೇಶದಿಂದ, ಯುರೋಪಿಯನ್ ದೇಶದಿಂದ ತಂದಿರತಕ್ಕಂಥದ್ದು ಯುರೋಪಿಯನ್ ಅಥವಾ ಇಟಾಲಿಯನ್ ತಳಿಯ ಜೇನನ್ನ ನಾವು ನೋಡ್ತೀವಿ, ಎಪಿಸ್ ಮೆಲ್ಲಿಫೆರಾ ಅಂತೇಳಿ. ಐದನೇದಾಗಿ ನಸರು ಜೇನು ಅಥವಾ ರಾಳ ಜೇನು ಅಥವಾ ಮಿಶ್ರಿ ಜೇನು ಅಂತೇಳಿ, ಈ ಒಂದು ನೊಣದ ಜಾತಿ, ನೊಣದ ಅಷ್ಟೇ ಗಾತ್ರ ಇರತಕ್ಕಂತಹ ಒಂದು ಸಣ್ಣ ಜಾತಿಯ ಜೇನುಗಳು, ಇವು ಸಹ ಬಹಳ ಪ್ರಮುಖವಾದಂತಹ ಜೇನು. ಒಟ್ಟಾರೆ ಪ್ರಭೇದಗಳು ನಮ್ಮ ದೇಶದಲ್ಲಿ ಎಷ್ಟು ಸಿಗ್ತಾವಂತಾರೆ ಸರ್? ನಮ್ಮ ದೇಶದಲ್ಲಿ ಸುಮಾರು 100 ರಿಂದ 150 ಪ್ರಭೇದಗಳನ್ನು ನಾವು ಕಾಣಬಹುದು. ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಕೊಡತಕ್ಕಂಥದ್ದು ಈ 5 ಪ್ರಭೇದಗಳು ಸಿಗುತ್ತವೆ. ಸರ್, ಇದರೊಳಗೆ ಪ್ರಮುಖವಾಗಿರುವಂತದ್ದು ಅಂದ್ರೆ ಕಮರ್ಷಿಯಲ್ ದೃಷ್ಟಿಯಿಂದ ಇರುವಂತದ್ದು ಯಾವ ಜೇನು? ನಾವು ಈ 5 ಕಮರ್ಷಿಯಲ್ ಅಂತಾನೆ ಪರಿಗಣನೆ ಮಾಡ್ತೀವಿ. ಅದರ ಒಂದು ಉಪಯೋಗಕ್ಕೆ ತಕ್ಕಂತೆ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ನಾವು ಹೆಜ್ಜೇನು ಅಂತ ಹೇಳ್ತೀವಿ. ಇದನ್ನ ಸಾಧಾರಣವಾಗಿ ನಾವು ಎಲ್ಲಾ ಕಡೆ ನೋಡ್ತೀವಿ, ಎಲ್ಲಾ ಭಾಗದಲ್ಲಿ, ಅಂದ್ರೆ ಎತ್ತರದ ಪ್ರದೇಶಗಳಲ್ಲಿ ಗಿಡಗಳಿಗೆಲ್ಲ ಹತ್ತಿರ್ತಾವಲ್ಲ, ದೊಡ್ಡ ದೊಡ್ಡ ಮರಗಳು ಅಥವಾ ಮನೆಗಳ ಒಂದು ಇದು ದೊಡ್ಡ ಕಟ್ಟಡಗಳು ಅಥವಾ ನೀರಿನ ಒಂದು ಟ್ಯಾಂಕ್ಗಳು, ಇಂತಹ ಬಹಳ ಎತ್ತರದ ಪ್ರದೇಶಗಳಲ್ಲಿ ಒಂದೇ ತಟ್ಟನ್ನ, ಅರ್ಧ ಚಂದ್ರಾಕೃತಿಯ ತಟ್ಟನ್ನ ಕಟ್ಟತಕ್ಕಂತಹ ಜೀವಿಗಳಿದು. ಈ ಜೇನಿನ ಗುಣ ಏನಂತ ಹೇಳಿದ್ರೆ ಬಹಳ ಒಂದು ಬೇಗ ಅಟ್ಯಾಕ್ ಮಾಡ್ತವೆ, ಬಹಳ ಬೇಗ ಸಿಟ್ಟಿಗೆ ಬರತಕ್ಕಂಥವು. ಇವುಗಳನ್ನ ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವುಗಳಲ್ಲಿ ಸುಮಾರು ಈ ಗೂಡನ್ನು ನಾವು ಗಮನಿಸಿದಾಗ ಸುಮಾರು 100,000 ಒಂದು ಗೂಡಿನಲ್ಲಿ ಹುಳಗಳನ್ನ ಸಂಖ್ಯೆಯನ್ನು ನಾವು ಕಾಣಬಹುದು. ಇದರ ಕೆಪಾಸಿಟಿ ಏನಂತಂದ್ರೆ, ಅಂದ್ರೆ ಒಂದು ಸಾಮರ್ಥ್ಯ, ಆಹಾರವನ್ನು ಹುಡುಕ್ತಕ್ಕಂಥ ಆಹಾರ ಹುಡುಕೊಂಡು ಸುಮಾರು 3-4 ಕಿಲೋಮೀಟರ್ ತನಕ ಆಹಾರ ಹುಡ್ಕೊಂಡು ಹೋಗ್ತಾವ. ಬಹಳ ದೂರದವರೆಗೆ ಹೋಗಿ ತಮ್ಮ ಆಹಾರವನ್ನು ಸಂಗ್ರಹಣೆ ಮಾಡತಕ್ಕಂಥ ಶಕ್ತಿ ಇದೆ. ಆಮೇಲೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ದೂರ ಹೋದ್ರೂ ಸಹ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇವು ತಮ್ಮ ಆಹಾರವನ್ನು ತಂದು ಬೇರೆ ಹುಳಗಳಿಗೆ ನೀಡತಕ್ಕಂತ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೆ ಇವುಗಳ ಒಂದು ಆಹಾರ ಹುಡುಕೋದು ನೋಡಿದ್ರೆ ಸಾಧಾರಣವಾಗಿ ದೊಡ್ಡ ಗಾತ್ರದ ಒಂದು ಹೂವುಗಳಿಗೆ ಹೆಚ್ಚಿನ ಒಂದು ಭೇಟಿಯನ್ನು ಕೊಡ್ತಾ ಇರ್ತಾವ. ಯಾಕೆಂದ್ರೆ ಅವುಗಳಿಗೆ ಕೂತ್ಕೊಳ್ಳಿಕ್ಕೆ ಆಶ್ರಯ ಬೇಕಾಗತ್ತೆ, ಆ ಒಂದು ಪರಾಗ ಸಾಕಷ್ಟು ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಅವು ಇಂಥದೇ ಹೂವು ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ. ಬಹಳ ಸಾಮಾನ್ಯ ಜನರಲ್ ಫೀಡರ್ಸ್ ಅಲ್ಲಿ ಹೋಗ್ತಾ ಇರ್ತಾವ, ಸಂಗ್ರಹಣೆ ಮಾಡ್ತಾ ಇರ್ತಾವ. ಮತ್ತೆ ನಾನು ಈಗಾಗಲೇ ಹೇಳದಂಗೆ ಚಂದ್ರನ ಬೆಳಕಿದ್ರೆ ರಾತ್ರಿಯ ವೇಳೆಯಲ್ಲಿ ಸಹ ಪರಾಗಸ್ಪರ್ಶವನ್ನು ಮಾಡ್ತಾ ಇರ್ತಾವ, ಅಂದ್ರೆ ರಾತ್ರಿಯ ವೇಳೆಯಲ್ಲೂ ಚಟುವಟಿಕೆಯನ್ನು ತೋರಿಸ್ತಾವ. ಸರಿಗೆ ಒಂದು ಜೇನು ಒಂದು ಹೂವಿನಿಂದ ಮಕರದ ಹೀರ್ಕೊಂಡದ ಜೊತೆಗೆ ಪರಾಗಸ್ಪರ್ಶ ಆಗ್ತದೆ, ಇನ್ನು ಅವ್ರ ದೇಹಕ್ಕೆ ಪರಾಗ ಹತ್ತಿರ್ತದೆ. ಗೂಡಿಗೆ ಬಂದ್ಮೇಲೆ ಆ ಗೂಡಿನೊಳಗೆ ಏನಾದ್ರೂ ಪರಾಗ ಉಪಯೋಗ ಬರ್ತದೆ. ಹಂಗೆ ಈಗ ನಾವು ಜೇನುತುಪ್ಪ ಅಂತ ಏನ್ ಕರಿತೀವಿ ಅದು ಪರಾಗ ಮತ್ತೆ ಮಕರಂದದ ಸಮಮಿಶ್ರಣ. ಅದು ಅದನ್ನ ತಮ್ಮ ವಾಂತಿಯಿಂದ ಜೇನುತುಪ್ಪವಾಗಿ ಮಾಡಿ ಆ ಒಂದು ಗೂಡಿನಲ್ಲಿ ಸಂಗ್ರಹಣೆ ಮಾಡ್ತಾವ. ಅಂದ್ರೆ ಜೇನಿನ ವಾಂತಿನೇ ಜೇನುತುಪ್ಪ. ಜೇನುತುಪ್ಪ ನೀವು ಆಗಲೇ ಹೇಳಿದ್ರಿ, ಹೆಜ್ಜೇನು ಬಹಳಷ್ಟು ಕಡೆ ನಮ್ಗೆ ಕಾಣಿಸ್ತದೆ, ಅದರಿಂದ ಸಾಕಷ್ಟು ತುಪ್ಪ ನಮಗೆ ಸಿಗ್ತಾ ಇದೆ. ಅದು ಬಹಳ ಅಟ್ಯಾಕ್ ಮಾಡುವಂತವ್ ಅಂತ ಹೇಳಿದ್ರಿ. ಅಟ್ಯಾಕ್ ಮಾಡೋದು ಅಂತಂದ್ರೆ ಅದರಿಂದ ತುಪ್ಪವನ್ನು ಸಂಗ್ರಹಣೆ ಹೆಂಗ್ ಮಾಡಬೇಕು? ನಮ್ಮ ಒಂದು ದೇಶದ ಜೇನಿನ ಉತ್ಪಾದನೆ ಅಂತ ನಾವೇನ್ ಅನ್ಕೊಳ್ತಾ ಇದೀವಿ ಅದು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇರೋದು ಈ ಒಂದು ಹೆಜ್ಜೇನಿನಿಂದಾನೆ. ನಾನಾಗ್ಲೇ ಹೇಳದಂಗೆ ಒಂದು ಜೇನು ಗೂಡಿನಿಂದ ಹೆಜ್ಜೇನಿನ ಗೂಡಿನಿಂದ ಸುಮಾರು 35-40 ಕೆಜಿ ಜೇನುತುಪ್ಪ ಸಿಗುತ್ತೆ ಹೆಜ್ಜೇನಿನ ಒಂದು ಗೂಡಿನಲ್ಲಿ. ಅಂದ್ರೆ ಅದು ಎಷ್ಟು ದಿನದಲ್ಲಿ ಸಂಗ್ರಹಣೆ ಆಗಿದ್ದು ಅಂತ ಅನ್ಬಹುದು ಸರ್? ಎಷ್ಟು ದಿವಸ ಅನ್ನೋದು ಆ ಒಂದು ವಿಭಾಗದಲ್ಲಿ ಎಷ್ಟು ಆಹಾರ ಅದಕ್ಕೆ ಲಭ್ಯ ಇದೆ. ಯಾಕಂದ್ರೆ ಈಗ ನಾನು ಹೇಳ್ದಂಗೆ 100,000 ತನಕ ಹುಳ ಇರ್ತಾವಲ್ಲ, ತಮ್ಮ ಆಹಾರ ಆಗಿ ಉಳಿದಿದ್ದನ್ನ ಅವು ಹೆಚ್ಚಾಗಿ ಜೇನುತುಪ್ಪವಾಗಿ ಪರಿವರ್ತಿಸಿ ಸಂಗ್ರಹಣೆ ಮಾಡ್ತಾವ. ಹಾಗಾಗಿ ಅಲ್ಲಿ ಆಹಾರದ ಲಭ್ಯತೆಯ ಮೇಲೆ ಅದು ವ್ಯತ್ಯಾಸ ಆಗ್ತಾ ಇರ್ತದೆ. ಸುಮಾರು 3-4 ತಿಂಗಳಲ್ಲಿ ಒಂದು ಗೂಡು ತುಂಬತಾ ಇರ್ತದೆ. ನಾವು ನೋಡೋರಿಗೆ ಗೂಡು ತುಂಬಿದ, ಇಲ್ಲಿ ತುಪ್ಪ ರೆಡಿ ಆಗಿದೆ ಅನ್ನೋ ಲಕ್ಷಣ ಹೆಂಗ ನಾವು ಗುರುತಿಡಬೇಕು ಸರ್? ನಮ್ಮಲ್ಲಿ ಅಂದ್ರೆ ಸಾಧಾರಣವಾಗಿ ನಮ್ಮ ಹಳ್ಳಿಯ ಜನ, ಗ್ರಾಮೀಣ ಜನರು ಏನ್ ಮಾಡ್ತಾರ, ಅವರು ಬಹಳ ಸರಳವಾಗಿ ಅದನ್ನ ಕಂಡುಹಿಡಿಯತಕ್ಕಂತ ಒಂದು ಇದನ್ನ ಸೃಷ್ಟಿ ಮಾಡ್ಕೊಂಡಾರ. ಅವುಗಳಿಗೆ ಸ್ವಲ್ಪ ಒಂದು ಹೊಗೆಯನ್ನ ಕೊಟ್ಟಾಗ ಅವು ಆಕ್ರಮಣಕಾರಿ ಪ್ರವೃತ್ತಿ ಕಡಿಮೆ ಆಗತ್ತ. ಅಂತ ಸಂದರ್ಭದಲ್ಲಿ ಸ್ವಲ್ಪ ಒಂದು ಹೊಗೆ ಹಾಕಿ ಒಂದು ಕಡ್ಡಿಯನ್ನ ತಗೊಂಡು ಚುಚ್ಚು ಬಿಡ್ತಾರ. ಆ ಒಂದು ಜೇನಿನ ಕುಂಭ ಇರ್ತದೆ, ಮೊದಲಿಗೆ ಆ ಒಂದು ಶಿರೋ ಮುಕುಟದಲ್ಲಿ ಆ ಒಂದು ಜೇನಿನ ಕುಂಭ ಇರ್ತದೆ, ಅಲ್ಲಿಗೆ ಒಂದು ಕಡ್ಡಿಯನ್ನು ಹಾಕಿದಾಗ ಜೇನು ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ, ಸ್ರವಿಸಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ ಆ ಕಡ್ಡಿ ಮುಖಾಂತರ. ಕಡ್ಡಿ ಮುಖಾಂತರ ಅವಾಗಲೇ ಅವರು ತುಂಬಿದೆ ತುಂಬಿಲ್ಲ ಅಂತೇಳಿ ತಿಳ್ಕೊಂತಾರ. ಇವತ್ತು ನಮ್ಮಲ್ಲಿ ಹಲವಾರು ಜನ ಆ ಒಂದು ಹೆಜ್ಜೇನನ್ನ ಬಿಡಿಸತಕ್ಕಂತಹ ರೈತರು ಬಹಳಷ್ಟು ಜನ ಇದ್ದಾರೆ. ಅವುಗಳಿಗೆ ಸಣ್ಣದಾಗಿ ಹೊಗೆ ಕೊಟ್ಟು ಯಾವುದೇ ಹಾನಿ ಆಗಲಾರದಂತೆ ಆ ಒಂದು ಜೇನನ್ನ ತೆಕ್ಕೊಳ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅಂದ್ರೆ ಸರ್, ಈಗ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಏನಾದರೂ ಸ್ಟಡಿ ಆಗಿದೆ ಅಂತ ಹೆಂಗ್ ಬಿಡಿಸಬೇಕು, ಏನ್ ಮಾಡಬೇಕು ಸರ್? ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ವೈಜ್ಞಾನಿಕವಾಗಿ ಆಗಿದೆ. ಆದ್ರೆ ಏನಾಗುತ್ತೆ, ನಾವು ಅದನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಲ್ಲ, ಹಾಗಾಗಿ ಸಾಕಾಣಿಕೆ ಮಾಡದೇ ಇದ್ದಾಗ ಹಲವಾರು ರೀತಿಯಲ್ಲಿ ಅದರಲ್ಲಿ ಮೇಣ ಮತ್ತು ಇನ್ನಿತರ ಕಶ್ಮಲಗಳು ಎಲ್ಲವೂ ಸೇರ್ಕೊಂಡು ಬರೋದ್ರಿಂದ ಅದನ್ನ ನಾವು ಇವತ್ತಿಗೂ ಸಹ ಶುದ್ಧವಾದ ಜೇನು ಅಂತ ಹೇಳಿ ಪರಿಗಣಿಸೋದಿಲ್ಲ. ನಾವು ಬಾಟ್ಲಿಂಗ್ ಮಾಡ್ಲಿಕ್ಕೆ ಮಾರಾಟ ಮಾಡ್ಲಿಕ್ಕೆ ಅದನ್ನ ಅಷ್ಟೊಂದು ಬೆಲೆ ಇಲ್ಲ. ಕಿರುಜೇನಿಗೆ ಬರೋಣ. ಎರಡನೇದಾಗಿ ಕಿರುಜೇನು ಅಂತಕ್ಕಂಥದ್ದು ಸಾಧಾರಣವಾಗಿ ನಮ್ಮ ಕಣ್ಣಳತೆಯಲ್ಲಿ ಇರತಕ್ಕಂತಹ ಪೊದೆಗಳಲ್ಲಿ ಮತ್ತೆ ಮರಗಳ ಕೊಂಬೆಗಳಲ್ಲಿ ಸಿಗತಕ್ಕಂತಹ ಒಂದೇ ತಟ್ಟನ್ನು ನಿರ್ಮಾಣ ಮಾಡತಕ್ಕಂತ ಹುಳಗಳಿವು. ಇವುಗಳನ್ನ ಚಿಟ್ ಜೇನು ಅಂತೇಳಿ ಸಾಧಾರಣವಾಗಿ ಕರೀತಾರೆ. ಈ ಒಂದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳು ಬಂತು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಚಿಟ್ಟು ಜೇನುಗಳ ಒಂದು ಗೂಡನ್ನ ಕಾಣ್ತೀವಿ ನಾವು ನಮ್ಮ ಹೊಲಗಳಲ್ಲಿ. ಹಾಗಾಗಿ ಬಹಳ ಸಂಭ್ರಮದಿಂದ ಈ ಒಂದು ಜೇನುತುಪ್ಪವನ್ನು ತೆಗೀಲಿಕ್ಕೆ ಹಳ್ಳಿಗರು ಹೋಗ್ತಾ ಇರ್ತಾರೆ. ಇದರಲ್ಲಿ ಸುಮಾರು 1-1.5 ಕೆಜಿಯಷ್ಟು ಜೇನುತುಪ್ಪ ಸಿಗುತ್ತೆ. ಆದ್ರೆ ಬಹಳ ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶವನ್ನ ಮಾಡತಕ್ಕಂತಹ ಜೀವಿಗಳಿವು. ಅಂದ್ರೆ ಎಲ್ಲೆಲ್ಲಿ ಬೆಳೆಗಳು ಚೆನ್ನಾಗಿದೆ ಅಂತಹ ಭಾಗದಲ್ಲೇ ತಮ್ಮ ಗೂಡನ್ನು ನಿರ್ಮಾಣ ಮಾಡಿಕೊಂಡು ಹತ್ತಿರದಲ್ಲಿ ಇರತಕ್ಕಂತಹ ಬೆಳೆಗಳ ಪರಿಣಾಮಕಾರಿಯಾಗಿ ಒಂದು ಪರಾಗಸ್ಪರ್ಶವನ್ನು ಮಾಡ್ತಾವ. ಆದ್ರೆ ಈ ಒಂದು ಜೇನನ್ನು ಸಹ ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸರ್? ಇದು ಗೂಡಿನಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಇವೆಲ್ಲ ಸ್ವತಂತ್ರ ಜೀವಿಗಳು. ಕೋಲು ಜೇನು ಮತ್ತೆ ಹೆಜ್ಜೇನು ಎರಡೂ ಸಹ ಸ್ವತಂತ್ರ ಜೀವಿಗಳು. ಅವುಗಳ ಒಂದು ಬಂಧನದಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ. ತಮ್ಮಷ್ಟಕ್ಕೆ ನೈಸರ್ಗಿಕವಾಗಿರ್ತದೆ. ನಾವು ಆ ಒಂದು ತಂತ್ರಜ್ಞಾನ ಅಥವಾ ಸ್ಕಿಲ್ ಅಂತ ನಾವೇನ್ ಹೇಳ್ತೀವೋ ಅದನ್ನ ಕರ್ಕೊಂಡು ಅವುಗಳ ತುಪ್ಪವನ್ನು ತೆಕ್ಕೊಂಡು ಗೂಡಿಗೆ ಹಾನಿ ಮಾಡಲಾರದಂಗೆ ಬಿಟ್ರೆ ಮತ್ತೆ ಮತ್ತೆ ತುಪ್ಪವನ್ನು ನಮಗೆ ಅವು ಅದೇ ಸ್ಥಳದಲ್ಲಿ ನೀಡ್ತಾ ಇರ್ತಾವ. ಆ ಗೂಡಿಗೆ ಹಾನಿ ಆಗಬಾರ್ದು, ಹುಳಗಳಿಗೆ ಹಾನಿ ಆಗಬಾರ್ದು ಅಂತಂದ್ರೆ ಯಾವ ರೀತಿ ತುಪ್ಪ ತೆಕ್ಕೊಳ್ಬಹುದು? ಬಹುಶಃ ಇಂತಹ ಒಂದು ತುಪ್ಪವನ್ನು ತೆಗಿಲಿಕ್ಕೆ ನಮಗೆ ರೈತರಿಗೆ ಅನುಭವ ಇರ್ತದೆ ಯಾವಾಗ ಹೆಚ್ಚಿನ ಒಂದು ತುಪ್ಪ ಸಂಗ್ರಹಣೆ ಆಗಿರುತ್ತೆ ಅಂತೇಳಿ. ಯಾವಾಗ್ಲೂ ನಾವು ಅದೊಂದು ಒಂದು ಕಟ್ಟಿಗೆ ಕೊಂಬೆ ಮೇಲೆ ಅದ್ ಗೂಡನ್ನ ಕಟ್ಟಿರ್ತಾವ. ಹೌದು. ಆ ಕೊಂಬೆಯಿಂದ ಕೆಳಭಾಗಕ್ಕೆ ಕಟ್ಟಿರ್ತಕ್ಕಂತಹ ಏರಿಯಲ್ಲಿ ಬರೇ ಮೊಟ್ಟೆ ಮತ್ತೆ ಮರಿಗಳಿರ್ತವೆ ಸ್ವಲ್ಪ ಪ್ರಮಾಣದಲ್ಲಿ. ಮೇಲಿನ ಒಂದು 4-6 ಸಾಲುಗಳು ಮಾತ್ರ ಒಂದು ಜೇನುತುಪ್ಪವನ್ನ ತನ್ನ ಸಂತತಿಗೆ ಅಂತ ಹೇಳಿ ಉಳಿಸಿಕೊಂಡಿರ್ತದೆ. ಹೆಚ್ಚಾದ ಜೇನುತುಪ್ಪವನ್ನ ಕೊಂಬೆಯ ಮೇಲ್ಭಾಗದಲ್ಲಿ ಆ ರಚನೆಯಲ್ಲಿ ಅದನ್ನು ತುಪ್ಪವನ್ನು ಸಂಗ್ರಹಣೆ ಮಾಡ್ತಾ ಇರ್ತಾವ. ನಮ್ಮ ರೈತರು ಯಾರಿಗಾದ್ರೂ ಆ ಒಂದು ತುಪ್ಪವನ್ನು ತೆಕ್ಕೊಳ್ಬೇಕಂತ ಇದ್ರೆ ನಮ್ಮಲ್ಲಿ ರೇಡಿಯಂ ಕಟರ್ಗಳು ಸಿಗುತ್ತೆ. ಒಂದು 10 ರೂಪಾಯಿ ಕೊಟ್ಟರೆ ರೇಡಿಯಂ ಕಟರ್ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ರೇಡಿಯಂ ಕಟರ್ ಅಥವಾ ಪೇಪರ್ ಕಟರ್ ಅಂತ ನಾವೇನ್ ಹೇಳ್ತೀವಿ, ಹರಿತವಾಗಿರತಕ್ಕಂತಹ ಒಂದು ಚಾಕು ಅದು ಸಿಗುತ್ತೆ. ಅದನ್ನ ಇಟ್ಟುಕೊಂಡು ಸ್ವಲ್ಪ ಒಂದು ಹೊಗೆಯನ್ನು ತೋರಿಸಿದ್ರೆ ಆ ಹುಳಗಳು ಹಾರ್ಕೊಂಡು ಹೋಗ್ತಾವ, ಪಕ್ಕದಲ್ಲೆಲ್ಲ ಹಾರ್ಲಿಕ್ಕೆ ಪ್ರಾರಂಭ ಮಾಡ್ತಾವ, ಯಾವುದು ಆಕ್ರಮಣ ಮಾಡೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಕೊಂಬೆಯ ಮೇಲ್ಭಾಗದಲ್ಲಿರತಕ್ಕಂತಹ ಜೇನಿನ ತೆಟ್ಟನ್ನು ಮಾತ್ರ ಕತ್ತರಿಸಿಕೊಂಡು ಉಳಿಕೆಯನ್ನು ಹಾಗೆ ಬಿಟ್ರೆ ಅವು ತಮ್ಮ ಸಂಸ್ಕೃತಿಯನ್ನು ಮತ್ತೆ ಪ್ರಾರಂಭ ಮಾಡ್ತವೆ. ಅದೇ ಜಾಗದಲ್ಲಿ ಯಾಕಂದ್ರೆ ಮೊಟ್ಟೆ ಮರಿಗಳನ್ನು ಬಿಟ್ಟು ಹೋಗ್ತಕ್ಕಂತಹ ಒಂದು ಇದು ಅವುಗಳಿಗೂ ಇಲ್ಲ, ತನ್ನ ಸಂತತಿ ಅಲ್ಲೇ ಇದೆ ಅಂತೇಳಿ ಮತ್ತೆ ಅಲ್ಲೇ ಕೂತ್ಕೊಂಡು ಮತ್ತೆ ಒಂದು ಹೊಸದಾಗಿ ಮತ್ತೆ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಮತ್ತೊಂದು ತುಪ್ಪ ತುಂಬಿದ ಮೇಲೆ 2 ತಿಂಗಳು ಅಥವಾ 3 ತಿಂಗಳಲ್ಲಿ ಮತ್ತೆ ನಾವು ಅದೇ ವಿಧಾನದಿಂದ ಮೇಲ್ಗಡೆ ಅಷ್ಟೇ ಬಿಡಿಸ್ಕೊಳ್ಬಹುದು. ಇನ್ನ ಇಲ್ಲ ಸರ್, ನಮಗೆ ಬಹಳ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು ಅಂತ ಆಸೆ ಪಡೋರು ಏನ್ ಮಾಡಬೇಕು, ಈ ಒಂದು ತುಪ್ಪ ಹರಿಯುವಿಕೆ ಕಾಲ ಅಂತ ಹೇಳ್ತೀವಿ ನಾವು, ಹನಿ ಫ್ಲೋ ಸೀಸನ್ ಅಂತ ಹೇಳ್ತೀವಿ. ಇಂತಹ ಸಂದರ್ಭದಲ್ಲಿ ಆ ಒಂದು ಗೂಡಿನಲ್ಲಿ ಆ ಕಡೆ ಈ ಕಡೆ ಎರಡು ಭಾಗದಲ್ಲಿ ಒಂದು 2 ಇಂಚಿನಷ್ಟು ನಾವು ಹಾಗೆ ಬಿಟ್ಟು ಉಳಿದಿದ್ದನ್ನ ಒಂದು ಯು ಆಕಾರದಲ್ಲಿ ತುಪ್ಪ ಇರುವಷ್ಟೇ ಭಾಗವನ್ನು ನಾವು ಮಧ್ಯದ ಗೂಡಿನಿಂದ ಸಹ ತೆಕ್ಕೊಳ್ಬಹುದು. ಓಹೋ, ಅಂದ್ರೆ ಕೊಂಬೆಯ ಕೆಳಗಡೆ ಭಾಗದಲ್ಲಿ ಒಂದು ಯು ಆಕಾರದ ಒಂದು ಕಟ್ ಮಾಡಿ ಅದನ್ನು ಸಹ ತೆಕ್ಕೊಂಡು ನಾವು ಆ ಒಂದು ಜೇನು ತುಪ್ಪವನ್ನು ಸಹ ಬಳಕೆ ಮಾಡ್ಕೊಳ್ಬಹುದು. ಮತ್ತೆ ಅವು ಗೂಡನ್ನ ಮತ್ತೆ ಪುನರ್ ನಿರ್ಮಾಣ ಮಾಡ್ಕೊಳ್ತಾವ. ಅದು ಸರಿ, ಈಗ ಬಹಳಷ್ಟು ಜನ ನಾನು ನೋಡ್ತಾ ಇರ್ತೇನೆ ಅಂದ್ರೆ ಕೊಂಬೆಯನ್ನ ಕಟ್ ಮಾಡಿ ಆ ಜೇನು ತುಪ್ಪವನ್ನ ಒಂದು ಗೂಡಿಂದ ಹಿಂಡಿ ತೆಗಿತಾರೆ. ಏನಾಗುತ್ತೆ, ಬಹಳ ಅವೈಜ್ಞಾನಿಕ ಇದು. ಮೊದಲನೇದಾಗಿ ಆ ಗೂಡನ್ನ ನಾವು ಕೆಡಿಸಿದಂಗಾಗತ್ತೆ, ಅದರ ಸಂತತಿಯನ್ನ ನಾಶ ಮಾಡಿದಂಗಾಗತ್ತೆ. ಮತ್ತೆ ನಮಗೆ ಆ ಒಂದು ಗೂಡಿನಲ್ಲಿ ಬರೇ ತುಪ್ಪ ಮಾತ್ರ ಇರೋದಿಲ್ಲ, ಮೊಟ್ಟೆ ಮರಿ ಎಲ್ಲ ಇರ್ತದೆ. ಈ ರೀತಿ ಮಾಡೋದ್ರಿಂದ ಜೇನಿನ ಸಂತತಿ ಹಾಳಾಗತ್ತೆ. ಬರೇ ಜೇನು ತುಪ್ಪದ ಭಾಗವನ್ನ ಮಾತ್ರ ತಗೊಂಡು ತುಪ್ಪದ ಕೊಡವನ್ನಷ್ಟೇ ಕತ್ತರಿಸಿಕೊಂಡು ಆ ಗೂಡನ್ನ ಹಾಗೆ ಬಿಟ್ರೆ ತನ್ನ ಸಂತತಿಯನ್ನು ಅದು ಮುಂದುವರಿಸ್ತಾ ಇರುತ್ತದೆ. ಅವಾಗ ಮತ್ತೆ ನಾವು ತೆಕ್ಕೊಳ್ಳಿಕ್ ಅನುಕೂಲ ಆಗುತ್ತೆ. ಸರ್, ನೀವು ಹೇಳಿದ್ರೆ ಸ್ವಲ್ಪ ಹೊಗೆಯನ್ನ ಬಿಟ್ಟರೆ ಎಲ್ಲ ಹೋಗ್ಬಿಡ್ತದೆ, ಹೋಗ್ತಾ ರಾಣಿ ಹುಳನು ಹೋಗುತ್ತೆ ಹೆಂಗ ಸರ್? ಆ ಟೈಮ್ನಲ್ಲಿ ರಾಣಿ ಹುಳನು ಸಹ ಹಾರ್ತಾ ಇರ್ತದೆ, ಹೊರಗಡೆ ಬಂದು ಬಿಡ್ತದೆ. ಆ ಟೈಮಲ್ಲಿ ನಾವು ತುಪ್ಪ ತೆಕ್ಕೊಂಡು ಮತ್ತೆ ಅದನ್ನ ಬಿಟ್ಟು ತಮ್ಮ ಚಟುವಟಿಕೆ ಪ್ರಾರಂಭ ಮಾಡ್ತಾವೆ. ತುಡುವೆ ಜೇನು, ಇದ್ರ ಬಗ್ಗೆ ಹೇಳಿ. ಇದು ಬಹಳ ಪ್ರಮುಖವಾದ ಜೇನು ಇದು, ಯಾಕಂದ್ರೆ ಸರ್ವೇ ಸಾಧಾರಣವಾಗಿ ನಮ್ಮ ಇಡೀ ಭಾರತ ದೇಶದ ಎಲ್ಲ ಭಾಗಗಳಲ್ಲಿ ನಮಗೆ ಇದು ಕಾಣತಕ್ಕಂತಹ ಜೇನಿದು. ಅಂದ್ರೆ ವಾಣಿಜ್ಯವಾಗಿ ಸಾಕಾಣಿಕೆ ಮಾಡುವಂತದ್ದು. ನಮ್ಮ ಕಣ್ಣೆದುರಿಗೆ ಕಾಣತಕ್ಕಂತಹ ಗೂಡು ಯಾವ್ದು ಕಟ್ತವೆ ಆ ಗೂಡನ್ನ ನಾವು ಸಾಕಾಣಿಕೆ ಮಾಡಕ್ಕಾಗಲ್ಲ. ಯಾವುದು ಪೊಟ್ರೆಗಳಲ್ಲಿ, ಕಲ್ಲು ಸಂದಿಗಳಲ್ಲಿ, ಬಿಲಗಳಲ್ಲಿ ಅಡಗಿಕೊಂಡು ಗೂಡು ಕಟ್ತವೆ ಆ ಪ್ರಭೇದಗಳನ್ನ ನಾವು ಸಾಕಾಣಿಕೆ ಮಾಡಬಹುದು. ಇದು ರೈತರಿಗೆ ಒಂದು ಮಾತು. ಎರಡನೇದಾಗಿ ತುಡುವೆ ಜೇನನ್ನು ಹೇಳಬೇಕಂದ್ರೆ ಸುಮಾರು ಇದು 7 ರಿಂದ 8 ತಟ್ಟುಗಳನ್ನ ಸಮಾನಾಂತರವಾಗಿ ಕಟ್ಕೊಂತ ಹೋಗುತ್ತೆ. ನಾವು ಈಗಾಗಲೇ ಹೇಳದಂಗೆ ಹೆಜ್ಜೇನು ಮತ್ತೆ ಕೋಲು ಜೇನು ಬರೇ ಒಂದು ತಟ್ಟನ್ನು ಮಾತ್ರ ಕಟ್ತವ, ಒಂದೇ ಒಂದು ಏರಿ ಇರ್ತದೆ. ಆದ್ರೆ ಈ ತುಡುವೆ ಜೇನಲ್ಲಿ 7 ರಿಂದ 8 ಸಮಾನಾಂತರ ಏರಿಗಳನ್ನ ಕಟ್ತ, ಹಂಗಾಗಿ ಇದನ್ನ 7 ತಟ್ಟು ಜೇನು ಅಂತ ಸಹ ಕರೀತಾರೆ. ಇದರಲ್ಲಿ ವರ್ಷಕ್ಕೆ ಸುಮಾರು 8 ರಿಂದ 10-12 ಕೆಜಿಯಷ್ಟು ಜೇನುತುಪ್ಪವನ್ನು ತೆಗಿಬಹುದು ಒಂದು ವರ್ಷಕ್ಕೆ. ಬಹಳ ಅಪರೂಪದ ಸಂದರ್ಭಗಳಲ್ಲಿ ಆಹಾರ ಚೆನ್ನಾಗಿದ್ದಾಗ 30 ಕೆಜಿ ತನಕ ತೆಗೆದಂತಹ ನಿದರ್ಶನಗಳು ನಮ್ಮಲ್ಲಿದ್ದಾವೆ. 25 ರಿಂದ 30 ಕೆಜಿಯಷ್ಟು ತುಪ್ಪ ಕೊಡುವ ಸಾಮರ್ಥ್ಯನೂ ಇದೆ. ಆದ್ರೆ ಸಾಧಾರಣವಾಗಿ 10 ರಿಂದ 12 ಕೆಜಿಯಷ್ಟು ಜೇನುತುಪ್ಪವನ್ನು ನಾವು ತೆಗಿಬಹುದು ಇದರಲ್ಲಿ. ಇದು ಗಾತ್ರದಲ್ಲಿ ಸ್ವಲ್ಪ ಹೆಜ್ಜೇನಿಗಿಂತ ಸಣ್ಣದಾಗಿರುತ್ತದೆ, ಮತ್ತೆ ಆಕ್ರಮಣಕಾರಿ ಕಡಿಮೆ ಪ್ರವೃತ್ತಿ ಇರ್ತದೆ, ಕಿರುಜೇನಿಗಿಂತ ಸ್ವಲ್ಪ ದೊಡ್ಡದಿರ್ತದೆ. ಮತ್ತೆ ಇದರದ್ದು ಒಂದು ಗುಣ ಏನಂತ ಹೇಳಿದ್ರೆ, ನೀವು ಎಷ್ಟೇ ಅದಕ್ಕೆ ಸೂಕ್ತವಾದಂತಹ ಉಪಚಾರ ಮಾಡಿದ್ರು ಹೇಳದೆ ಕೇಳದೆ ತಪ್ಪಿಸ್ಕೊಂಡು ಹೋಗ್ತಕ್ಕಂತ ಗುಣ ಇದೆ. ಅಬ್ಸ್ಕ್ಯಾಂಡಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ. ಎಲ್ಲಾ ಚೆನ್ನಾಗಿದ್ದು ಸಹ ನೀವು ರಕ್ಷಣೆಯನ್ನು ಚೆನ್ನಾಗಿ ಕೊಟ್ಟು ಪೆಟ್ಟಿಗೆನು ಚೆನ್ನಾಗಿ ಇಟ್ಕೊಂಡಿದ್ರು ಸಹಿತ ಹೇಳಲಾರ್ದಂಗ್ ಕೇಳಲಾರ್ದಂಗ ಓಡೋಗ್ತಕ್ಕಂತ ಒಂದು ಗುಣ ಇದೆ. ತನ್ನ ಸಂತತಿಯನ್ನ ತಗೊಂಡು ಬೇರೆ ಕಡೆ ಹೋಗ್ತಕ್ಕಂತ, ಅದಕ್ಕೆ ಇದಕ್ಕೆ ಕದ್ದು ಹೋಗೋದ್ರಿಂದ ತುಡುವು ಮಾಡ್ಕೊಂಡು ಹೋಗೋದು ತುಡುವೆ ಜೇನ್ ಅಂತ ಹೇಳಿ ಸಹ ಕರೀತಾರೆ. ಅದಕ್ಕೇನು ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕಾಗಲ್ಲ, ಅದೊಂದು ಹುಟ್ಟು ಗುಣ. ಅದು ಹೋಯ್ತು ಅಂದ್ರೆ ಹೋಯ್ತು, ಮತ್ತೆ ಒಂದು ವರ್ಷ ಆದ್ಮೇಲೆ ಮತ್ತೆ ಅದು ಡಿವಿಷನ್ ಆಗಿ ಮತ್ತೆ ಹಳೆ ಜಾಗಕ್ಕನ ಬರ್ತದೆ. ಬಹಳಷ್ಟು ಸಂದರ್ಭಗಳಲ್ಲಿ ವಾಪಸ್ ಹಳೆ ಮನೆ ಹುಡ್ಕೊಂಡು ಬರುವಂತಹ ಸಂದರ್ಭಗಳು ಬಹಳಷ್ಟು ಇದಾವೆ. ಇನ್ನೊಂದು ಸರಿ, ಯುರೋಪಿಯನ್ ಜೇನು ಈ ಒಂದು ತುಡುವೆ ಜೇನಿನ ಸಾಕಾಣಿಕೆ ಪ್ರಾರಂಭ ಆಯ್ತು. ಆದ್ರೆ ನಮಗೆ ಹೆಚ್ಚಿನ ಪರಾಗಸ್ಪರ್ಶನೂ ಬೇಕು, ಹೆಚ್ಚಿನ ಜೇನುತುಪ್ಪನೂ ಬೇಕು. ಈಗಾಗಲೇ ನಾನು ಹೇಳಿದಂಗೆ 8-10 ಕೆಜಿ ಮಾತ್ರ ಇದ್ರ ಸಾಮರ್ಥ್ಯ ಅಂತ ಹೇಳಿದೆ. ನಮಗೆ ಒಂದೇನಂತ ಹೇಳಿದ್ರೆ ಅದನ್ನ ಕಮರ್ಷಿಯಲ್ ಆಗಿ ನಾವು ಮಾಡಿದಾಗ ಹೆಚ್ಚಿನ ಪ್ರಮಾಣದ ಜೇನುತುಪ್ಪ ಬೇಕು ಅಂತಂದಾಗ ಯುರೋಪಿನಿಂದ ಈ ಒಂದು ಜೇನು ಹುಳಗಳ ಒಂದು ಪ್ರಭೇದವನ್ನು ನಮ್ಮ ದೇಶಕ್ಕೆ ತರಿಸಿಕೊಂಡ್ವಿ ನಾವು. ಉತ್ತರ ಭಾರತ ಭಾಗದಲ್ಲಿ ತರಿಸಿಕೊಂಡ್ವಿ. ತರಿಸಿಕೊಂಡಾಗಿಂದ ನಿರಂತರವಾಗಿ ಈ ಸಾಕಾಣಿಕೆ ನಡೀತಾ ಇದೆ. ಇವು ಸಹ 30 ರಿಂದ 35-40 ಕೆಜಿಯಷ್ಟು ಜೇನುತುಪ್ಪವನ್ನು ಕೊಡ್ತಾವ ನಮಗೆ. ನಮ್ಮ ದಕ್ಷಿಣ ಭಾರತಕ್ಕೂ ಬಂದವ ಹೆಂಗ್ ಸರ್? ದಕ್ಷಿಣ ಭಾರತಕ್ಕೂ ಬಂದವ ಸರ್. ಈಗಾಗಲೇ ನಮ್ಮ ಭಾಗದಲ್ಲಿ ಬಾಗಲಕೋಟೆಯಲ್ಲಿ ಕೊಡಗಿನಲ್ಲಿ ಸಹ ಈ ಒಂದು ಸಾಕಾಣಿಕೆ ನಡೆದದ. ನಮ್ಮ ದೇಶದ್ದೇ ಅಂತ ಹೇಳ್ಕೋಬಹುದು, ಅಷ್ಟು ಚೆನ್ನಾಗಿ ಈ ಒಂದು ಒಕ್ಕೊಂಡು ಬಿಟ್ಟವ. ಹಾಗಾಗಿ ನಮ್ಮದೇ ಜೇನು ಇದು ಅಂತ ಹೇಳಿಕನು ಯುರೋಪಿಯನ್. ಈ ಒಂದು ಹೆಚ್ಚಿನ ಒಂದು ಪರಾಗಸ್ಪರ್ಶನ ಆಗುತ್ತೆ, ಹುಳಗಳ ಸಂಖ್ಯೆನೂ ಸಹ ಜಾಸ್ತಿ ಇರ್ತದೆ. ಮತ್ತೆ ಇದರ ಒಂದು ಗುಣ ಏನಂತಂದ್ರೆ ಇದಕ್ಕೆ ಆಹಾರನೂ ಸಹ ಜಾಸ್ತಿ ಬೇಕು. ಸಾಕಷ್ಟು ಆಹಾರ ಬೇಕು. ಅಲ್ಪ ಪ್ರಮಾಣದ ಒಂದು ಹೂ ಇತ್ತಂತಂದ್ರೆ ಇದರ ಸಾಕಾಣಿಕೆ ಕಷ್ಟ ಆಗುತ್ತೆ. ಆದ್ರೆ ಸಂಚಾರಿ ಜೇನು ಕೃಷಿ ಅಂದ್ರೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತಗೊಂಡೋಗಿ ನಾವು ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಸೂಕ್ತವಾದಂತಹ ಒಂದು ತಳಿ ಇದು. ಬೇರೆ ಬೇರೆ ಪ್ರದೇಶಗಳಿಗೆ ಒಯ್ದು ನಾವು ಈಗ ಈ ಕುರಿ ಅಥವಾ ದನಗಳನ್ನ ಎಲ್ಲಿ ಮೇವಿರುತ್ತೆ ಅಲ್ಲಿಗೆ ಇಟ್ಕೊಂಡು ಹೋಗಿ ನಾವು ಸಾಕಾಣಿಕೆ ಮಾಡ್ತೀವಲ್ಲ, ಅದೇ ರೀತಿ ಜೇನನ್ನು ಸಹ ಮಾಡಬಹುದು. ಅಂತಹ ಒಂದು ಕೃಷಿಗೆ ಇದು ಹೇಳು ಮಾಡಿಸಿದಂತಹ ಒಂದು ತಳಿ ಇದು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಲಕ್ಷಗಟ್ಟಲೆ ಎಕರೆ ಒಳಗೆ ತೊಗರಿ ತೊಗರಿ ಸಾಕಷ್ಟು ಹೂವು ಇರುತ್ತೆ. ಹೌದು, ಅಲ್ಲಿ ಯುರೋಪಿಯನ್ ಜೇನನ್ನು ಸಾಕಾಣಿಕೆ ಮಾಡಬಹುದು. ಯುರೋಪಿಯನ್ ಜೇನನ್ನು ಮಾಡಬಹುದು ಸರ್. ಆದ್ರೆ ಒಂದು ಗಮನ ಏನಂತಂದ್ರೆ ಈಗ ಇಲ್ಲಿ ಕೀಟನಾಶಕಗಳ ಬಳಕೆ ಬಹಳಷ್ಟು ಇರ್ತದೆ, ಅದೊಂದು ಎಚ್ಚರಿಕೆಯಿಂದ ನಾವು ಇದನ್ನ ಸಾಕಾಣಿಕೆ ಮಾಡಬೇಕಾಗ. ಸರ್, ಮೊದಲನೇದಾಗಿ ನಾವು ರೈತರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ, ನಾವು ನಮ್ಮ ಪಾಲಿಗೆ ಆಹಾರ ಅಂತ ಹೇಳಿದ್ರೆ ಈ ಒಂದು ಬೆಳೀತಕ್ಕಂತ ಬೆಳೆಗಳನ್ನು ನಾವು ಆಹಾರ ಅಂತ ಅನ್ಕೊಂಡಿವಿ. ಅಂದ್ರೆ ಈಗ ಸೂರ್ಯಪಾನ ಇರ್ಬೋದು, ಶೇಂಗಾ ಇರ್ಬೋದು, ಗುರೆಳ್ಳು ಇರ್ಬೋದು, ಎಳ್ಳಿರ್ಬೋದು, ಇಂತಹ ಬೆಳೆಗಳನ್ನ ನಾವು ಆಹಾರ ಬೆಳೆಗಳು ಅಂತ ಹೇಳ್ತೀವಿ. ಆದ್ರೆ ಈ ಒಂದು ಜೇನುಗಳಿಗೆ ಅದೇ ಆಹಾರ ಆಗಬೇಕಂತಿಲ್ಲ, ಯಾವುದೇ ಒಂದು ಕಸ ಕಳೆಯಲ್ಲಿ ಬಿಡತಕ್ಕಂತ ಸಮೃದ್ಧವಾದಂತಹ ಹೂಗಳು ಸಹ ಇವಕ್ಕೆ ಆಹಾರ ಬೆಳೆಗಳೇ. ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೀತಕ್ಕಂತ ಬಳ್ಳಾರಿ ಜಾಲಿ ಇರ್ಬೋದು, ಬೇವಿರ್ಬೋದು, ಅಥವಾ ಈ ಒಂದು ಪಾರ್ಥೇನಿಯಂ ಇರ್ಬೋದು, ಅಥವಾ ನಮ್ಮ ಬದುಗಳಲ್ಲಿ ಬೆಳೀತಕ್ಕಂತ ಸಹಸ್ರಾರು ಕಸಗಳಿರ್ಬೋದು, ಅವುಗಳಿಗೆ ಆಹಾರನೇ. ಅವುಗಳ ಪ್ರಮಾಣ ಚೆನ್ನಾಗಿದ್ರು ಸಹ ನಮ್ಮ ಬೆಳೆಗಳಿರಲಿಲ್ಲ ಅಂತಂದ್ರು ಇದು ಚೆನ್ನಾಗಿ ಬದುಕ್ತವೆ. ಇನ್ನೊಂದು ನಸರು ಜೇನು ಅಂತ ಹೇಳಿ, ನಸರು ಜೇನು ಇದೊಂದು ಸಣ್ಣ ಪ್ರಭೇದ. ಇದನ್ನ ನಾವು ಸ್ಟಿಂಗ್ಲೆಸ್ ಬೀಸ್ ಅಂತ ಸಹ ಕರಿತೀವಿ. ಇದಕ್ಕೆ ಮುಳ್ಳಿರೋದಿಲ್ಲ, ಚುಚ್ಚತಕ್ಕಂತಹ ಮುಳ್ಳಿರೋದಿಲ್ಲ, ಕೇವಲ ನಮ್ಮ ನೊಣಕ್ಕಿಂತನೂ ಸಣ್ಣ ಗಾತ್ರದಲ್ಲಿದ್ದು ಕೂದಲ ಮೇಲೆ ತುಂಬಿಕೊಂಡು, ಮುಖಕ್ಕೆ ತುಂಬಿಕೊಂಡು, ಮೂಗಿ ಒಳಗೆ ಹೋಗೋದು, ಕಿವಿ ಒಳಗೆ ಹೋಗೋದು, ಈ ರೀತಿ ಬಾಧೆ ಕೊಟ್ಟು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನೋಡ್ತವೆ. ಆದ್ರೆ ನಾನಾಗ್ಲೇ ಹೇಳದಂಗೆ ಇವುಗಳ ಗಾತ್ರ ಸಣ್ಣದಿರೋದ್ರಿಂದ ನೆಲದ ಮೇಲೆ ಹಬ್ಬಿರತಕ್ಕಂತಹ ಗಿಡ ಮೂಲಿಕೆಗಳಿಂದ ಇವು ಪರಾಗ ಮತ್ತೆ ಮಕರಂದವನ್ನ ಸಂಗ್ರಹಣೆ ಮಾಡೋದ್ರಿಂದ ಬಹಳ ಉತ್ತಮವಾದಂತಹ ಔಷಧೀಯ ಗುಣವನ್ನ ಹೊಂದಿರತಕ್ಕಂತಹ ಜೇನಿದು. ಆದ್ರೆ ಜೇನುತುಪ್ಪ ಕೊಡತಕ್ಕಂತಹ ಪ್ರಮಾಣ ಬಹಳ ಅತ್ಯಲ್ಪ, ಕೇವಲ 50-100 ಗ್ರಾಂನಷ್ಟು ಜೇನುತುಪ್ಪ ಸಿಗಬಹುದು ನಮಗೆ ಒಂದು ಗೂಡಿನಿಂದ. ಆದ್ರೆ ಇದರ ಒಂದು ವಿಶೇಷ ಗುಣ ಏನಂತ ಹೇಳಿದ್ರೆ, ಒಂದು ಸಲ ಇದು ಗೂಡು ಮಾಡಿಕೊಂಡ್ರೆ ಸುಮಾರು 20-30 ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ನೆಲೆಸತಕ್ಕಂತಹ ಒಂದು ಗುಣ ಇದೆ. ಬಿಟ್ಟು ಹೋಗೋದಿಲ್ಲ. ಅಂದ್ರೆ ನಾವು ಸಾವಕಾಶವಾಗಿ ತುಪ್ಪ ತೆಗಿಬೇಕು, ಗೂಡಿಗೆ ಏನು ಸಮಸ್ಯೆ ಮಾಡಬಾರದು. ಇದಕ್ಕೆ ಸ್ವಲ್ಪ ಸ್ಕಿಲ್ ನ ಅವಶ್ಯಕತೆ ಇದೆ. ಅದನ್ನ ನಾವು ಕಲ್ತುಕೊಂಡು ಮಾಡಿದ್ದೆ ಆದ್ರೆ ಬಹಳ ಯಶಸ್ವಿಯಾಗಿ ಈ ಒಂದು ಸಾಕಾಣಿಕೆಯನ್ನು ಸಹ ಮಾಡಬಹುದು. ಈ ಒಂದು 5 ಪ್ರಭೇದಗಳನ್ನ ನೀವು ಹೇಳಿದ್ರಿ ಸರ್, 5 ಪ್ರಭೇದಗಳಲ್ಲಿ ಗುಣಮಟ್ಟದ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಮತ್ತೆ ವೈಜ್ಞಾನಿಕ ದೃಷ್ಟಿಯಿಂದ ಯಾವ ಜೇನು ಹೆಚ್ಚಿನ ಒಂದು ಗುಣಮಟ್ಟವನ್ನು ಹೊಂದಿರುತ್ತೆ? ಔಷಧೀಯ ದೃಷ್ಟಿಯಿಂದ ನಸರು ಜೇನು ಬಹಳ ಉತ್ಕೃಷ್ಟವಾದಂತಹ ಜೇನುತುಪ್ಪ. ನಾವು ಈಗಾಗಲೇ ಹೇಳಿದೆ, 150-200 ರೂಪಾಯಿ ನಮ್ಮ ಹೆಜ್ಜೇನ ತುಪ್ಪಕ್ಕಾದ್ರೆ ಸುಮಾರು 1,500-2,000 ರೂಪಾಯಿ ಒಂದು ಕೆಜಿಗೆ ನಸರು ಜೇನುತುಪ್ಪಕ್ಕೆ. ಸುಮಾರು 1-10 ಪಟ್ಟು ಹೆಚ್ಚಿನ ಒಂದು ಬೆಲೆಯನ್ನ ಇದು ನಮಗೆ ನೀಡುತ್ತದೆ ಔಷಧೀಯ ಗುಣದಲ್ಲಿ. ಆದ್ರೆ ನಮಗೆ ಅಷ್ಟು ಪ್ರಮಾಣದ ತುಪ್ಪ ಸಹ ನಮ್ಮಲ್ಲಿ ಲಭ್ಯ ಇಲ್ಲ. ಇವತ್ತು ಲಭ್ಯತೆಯ ಪ್ರಮಾಣ ಬಹಳ ಕಡಿಮೆ ಇದೆ. ನಮ್ಮ ರೈತರು ನಸರು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಸಂಬಂಧಪಟ್ಟಂತ ರಾಣಿ ಜೇನು ಎಲ್ಲ ಸಿಗ್ತವೆ. ಇವತ್ತಿನ ದಿವಸ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ರೈತರು ಇದನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅವರಿಂದ ತಂದು ಸಾಕಾಣಿಕೆಯನ್ನ ಮುಂದುವರಿಸಿಕೊಂಡು ಹೋಗಬಹುದು. ಆ ಒಳ್ಳೆಯದು ಡಾಕ್ಟರ್ ಬದ್ರಿ ಪ್ರಸಾದ್ ಅವರೇ, ತಾವು ಇದುವರೆಗೆ ಈ ಜೇನು ನೊಣಗಳಲ್ಲಿ ಒಟ್ಟಾರೆ ಇರುವಂತಹ ಪ್ರಭೇದಗಳು ಯಾವುವು, ವಾಣಿಜ್ಯ ದೃಷ್ಟಿಯಿಂದ ಯಾವೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಇವೊಂದು ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತವರು ತಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳಬಹುದಾ ಸರ್? 9901-45705. ರೈತ ಬಂದವರೇ, ಡಾಕ್ಟರ್ ಬದ್ರಿ ಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9990014-5705. ಈ ಮೊಬೈಲ್ ನಂಬರ್ ನೀವು ಮಾತಾಡಿ ಜೇನು ಕೃಷಿ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡ್ಕೊಳ್ಬಹುದು. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ಭೇಟಿಯಾಗೋಣಂತ, ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಜ್ಞಾನವೂ ಅಮೃತ ಪಾನವೂ ಇದುವರೆಗೆ ಶರಶ್ಚಂದ್ರ ತಳ್ಳಿ ಕುಪ್ಪಿಗುಡ್ಡ ಅವರ ರಚನೆ ಕೇಳಿದಿರಿ. ಜೇನಹನಿ ಜೇನು ನೊಣಗಳ ಸಂಸಾರ ಕೋಣೆಯ ಚೌಕಟ್ಟುಗಳಲ್ಲಿ ಏಡಿಗಳು ಒರಟಾಗಿದ್ದದ್ದು ಕಂಡುಬಂದರೆ ಅವುಗಳನ್ನು ತೆಗೆಯುವುದು ಉತ್ತಮ. ಸಂಸಾರ ಕೋಣೆಯ ಏರಿಗಳು ಎಲ್ಲ ಕಾಲದಲ್ಲಿಯೂ ಹಸನಾಗಿರಬೇಕು, ಸ್ವಚ್ಛವಾಗಿರಬೇಕು. ಶುಭ್ರವಾದ ಏರಿಯಲ್ಲಷ್ಟೇ ರಾಣಿ ಮೊಟ್ಟೆ ಇಡಲು ಬಯಸುತ್ತದೆ. ಕೃಷಿ ಋಷಿ ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ. ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ ರೈತ ಹೊಸಳ್ಳಿ ಗ್ರಾಮದ ಪರ್ವತಯ್ಯ ಸ್ವಾಮಿ. ಇವತ್ತಿನ ಕಾರ್ಯಕ್ರಮದೊಳಗೆ ತಮ್ಮ ಜೇನು ಕೃಷಿಯ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಗಂಗಾವತಿ ತಾಲೂಕು ಹೊಸಳ್ಳಿ ಗ್ರಾಮದ ಪರ್ವತಯ್ಯ ಸ್ವಾಮಿಯವರು ಅವರನ್ನು ಮಾತಾಡಿಸಿ ಜೇನು ಕೃಷಿಯೊಳಗೆ ಅವರು ಹೆಂಗ್ ಬಂದ್ರು, ಎಷ್ಟು ಜೇನು ತುಪ್ಪದ ಉತ್ಪನ್ನವನ್ನು ಮಾಡಿರ್ತಾರೆ ಅಂತ ತಿಳ್ಕೊಳ್ಳಂತ. ನಮಸ್ಕಾರ ಪರ್ವತಯ್ಯವರ. ನಮಸ್ಕಾರ. ಸರ್, ಈಗ ಈ ಜೇನು ಕೃಷಿಯನ್ನ ನೀವು ಎಷ್ಟು ವರ್ಷದಿಂದ ಮಾಡಲಿತ್ತೀರಿ? ಸುಮಾರು 6 ವರ್ಷ ಆಯ್ತು ಸರ್. ಈಗ ಪರ್ವತಯ್ಯವರಿಗೆ ಜೇನು ಕೃಷಿ ಮಾಡಬೇಕು ಅಂತ ತಲೆಯೊಳಗೆ ಹೆಂಗ್ ವಿಚಾರ ಬಂತು? ಸರ್, ನಾನು ಆಗ ಕೃಷಿ ಉದ್ಯಾನಕ್ಕಿಂತ ಗಂಗಾವತಿಯಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಡಬ್ಬೆಗಳು ಇಟ್ಟರೆ ನೋಡ್ತಾ ಇದ್ದೆ, ಆದ್ರೆ ಜೇನು ಸಾಕಾಣಿಕೆ ಡಬ್ಬೆ ಅಂತ ನಿಮ್ಗೆ ಮಾಹಿತಿ ಇರಲಿಲ್ಲ. ಆ ಭದ್ರತಾ ಸರ್ ನನಗೂ ಸ್ವಲ್ಪ ಸಂಪರ್ಕ ಚೆನ್ನಾಗಿತ್ತು. ಅವ್ರು ಭೇಟಿ ಮಾಡಕ್ ಹೋದಾಗ ಏನ್ ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ. ಆಮೇಲೆ ಸರ್ ನಾ ಕೇಳ್ದೆ, ಸರ್ ಇದೇನಿದು, ಪೆಟ್ಟಿಗೆ ಇಟ್ಟಿದಿರಲ್ಲ, ಹುಳ ಹೋಗ್ತಾ ಇದೆ ಬರ್ತಾ ಇದೆ ಅಂತ ಹೇಳ್ದೆ. ಇದು ಒಂದು ಜೇನು ಕುಟುಂಬ ವಾಸುವಂತ ಒಂದು ಪೆಟ್ಟಿಗೆ ಅಂತ ಹೇಳಿದ್ರು ಸರ್ ಅವರು. ಆಗಿನಿಂದ ಅದ್ರ ಜೊತೆಗೆ ಸ್ವಲ್ಪ ಒಲವು ಮೂಡಿತು ನನಗೆ ಕಲಿಬೇಕು ಅಂತೇಳಿ. ಸರ್ ಕೇಳ್ದೆ, ಸರ್ ನಾನು ಜೇನು ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ನಾನು ಅಂತ ಕೇಳಿದ್ರೆ ತರಬೇತಿ ತಗೊಂಡು ಮಾಡಿ ಸರ್ ಅಂತ ಹೇಳಿದ್ರು. ಸುಮಾರು 3 ದಿನಗಳ ಕಾಲ ಅವ್ರ ಜೊತೆ ಕೃಷಿ ವಿಜ್ಞಾನ ಕೇಂದ್ರದ ತರಬೇತಿ ಪಡೆದೆ. ಜೇನು ಸಾಕಾಣಿಕೆಯನ್ನು ನನ್ನ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ. ಎಷ್ಟು ಪೆಟ್ಟಿಗೆಯಿಂದ ಶುರು ಮಾಡಿದ್ರಿ ನೀವು? ಸರ್, ನಾನು 2 ಪೆಟ್ಟಿಗೆಯಿಂದ ಆರಂಭ ಮಾಡಿದೆ ಸರ್. ನಾನು ಮನೆ ಮೇಲೆ ಇಟ್ಟು ಸಾಕಾಣಿಕೆ ಮಾಡಿದೆ ಸರ್. ಆಮೇಲೆ ಏನಾಯ್ತು, ನಾನು ಭತ್ತ ಬೆಳೆಯುವಂತ ಪ್ರದೇಶ ನಂದು ಗಂಗಾವತಿ. 1% ತೋಟ ಇಲ್ಲ ನನ್ನಲ್ಲಿ. ಊರಲ್ಲೇ ತೆಂಗು, ಬೇವು, ಸಾಗೋಣಿ ಇವೆಲ್ಲ ಮರಗಳಿರೋದ್ರಿಂದ ಹೂವಿನ ಗಿಡ, ತರಕಾರಿ ಬಳ್ಳಿಗಳು, ಅದು ಊರಲ್ಲೇ ಸರೌಂಡಿಂಗ್ 1.5 kilometers ಹೋಗಿ ಬರುತ್ತೆ. ನಾನು ಸಾಕಿರುವಂತದ್ದು ತುಡುವೆ ಜೇನು, ನಮ್ಮ ದೇಶದ ಜೇನದು. ಇದು ಸಾಕೋದಕ್ಕೆ ಬಹಳ ಯೋಗ್ಯ ಮತ್ತು ಸೂಕ್ತ ಅಂದ್ರೆ ಶಕ್ತಿಯನ್ನು ಸ್ವಲ್ಪ ಕಡಿಮೆ, ಇದಕ್ಕೆ ಜಾಸ್ತಿ ಚುಚ್ಚೋದಿಲ್ಲ ಸರ್. ಹಾಗಾಗಿ ಏನ್ ಮಾಡಿದೆ, ನಾನು 2 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ದು, ಇವತ್ತು 30 ಪೆಟ್ಟಿಗೆ ಬಂದು ನಿಂತಿದೆ ಸರ್. ಒಂದು ನಮ್ದೊಂದು ಸಂಘ ಮಾಡ್ಕೊಂಡಿದ್ವಿ ಸರ್, ಸಂಜೀವಿನಿ ಜೇನು ಕೃಷಿಕ ಸಂಘ ಅಂತೇಳಿ. ನಾವೇ ಮಾಡ್ತೀವಿ, ಹುಳುಗಳ ಸಂಖ್ಯೆನೇ ಹೆಚ್ಚಿಗೆ ಮಾಡ್ತೀವಿ, ಅದ್ರ ವಿಂಗಡಣೆ ಅಂದ್ರೆ ಡಿವಿಷನ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ವಿ ಸಂಘದ ಮುಖಾಂತರ. ಓ, ಕಾಲಿನೂ ಸಹಿತ ನೀವು ಮಾರಾಟ ಮಾಡ್ತಾ ಇದ್ರಿ ನಿಮ್ಮ ಸಂಘದ ಮುಖಾಂತರ? ಉದ್ದೇಶ ಅದ, ಯಾಕಂದ್ರೆ ನಮ್ದು ನೀರಾವರಿ ಪ್ರದೇಶ ಆದ್ರಿಂದ ತುಪ್ಪದ ಇಳುವರಿ ಬಹಳ ಕಡಿಮೆ ಸರ್ ನಮಗೆ. ಈಗ ಸಿರ್ಸಿ ಹೊನ್ನಾವರ ಈ ಭಾಗ ಆದ್ರೆ ಫಾರೆಸ್ಟ್ ಇರೋದ್ರಿಂದ ಏನಾಗುತ್ತೆ ಸರ್, ಯಥೇಚ್ಛವಾಗಿ ತುಪ್ಪ ಬರುತ್ತೆ ಅವ್ರಿಗೆ. ನಾವು ನೀರಾವರಿ ಪ್ರದೇಶ ಆಗಿರೋದ್ರ ತುಪ್ಪದ ಇಳುವರಿ ಬಹಳ ಕಡಿಮೆ ಸರ್. ಅಂದ್ರೆ ಎಷ್ಟು ಬರ್ತದೆ ಸರ್ ನಿಮ್ಮ ಹತ್ರ ಒಂದು ಗೂಡಿಗೆ ಒಂದು ವರ್ಷದೊಳಗೆ? ಸರ್, ಎವರೇಜ್ 10 kg ಅಂತ ಬರ್ತದೆ ನಮಗೆ. ಅಂದ್ರೆ ಹೊಲದೊಳಗೆ ಎಷ್ಟು ಇಟ್ಟಿರಿ ಸರ್ ನೀವು ಪೆಟ್ಟಿಗೆ? ಸರ್, ಒಂದಲ್ಲಿ ಬೆಳೆ ಇತ್ತು ಅಂತಂದ್ರೆ ಮದುವೆ ಹತ್ರ ಸುಮಾರು 10-12 ಪೆಟ್ಟಿಗೆ ಇಟ್ಟಿರ್ತೀನಿ ಸರ್. ನಾನು ಬೇರೆ ಸ್ನೇಹಿತರ ಒಂದಲ್ಲಿ ಇಟ್ಟಿರ್ತೀನಿ. ಓ, ಬೇರೆ ಹೊಲದಾಗ ಒಯ್ದು ಇಡ್ತೀರಿ? ಹೌದು ಸರ್, ಸಂಘ ಮಾಡ್ಕೊಂಡಿದ್ವಲ್ಲ, ಎಲ್ಲರೂ ಫ್ರೆಂಡ್ಸ್ ತರ ಇದ್ದು ನಾವು. ಮಾವಿನ ಸೀಸನ್ ಬಂತು, ಫ್ಲವರಿಂಗ್ ಸ್ಟಾರ್ಟ್ ಆಯ್ತಂದ್ರೆ ಅವ್ರ ತೋಟದಲ್ಲಿ ತಗೊಂಡು ಹೋಗಿಡ್ತೀವಿ. ಅಲ್ಲಿ ಏನ್ ಆಹಾರ ಸಿಕ್ಕಿಲ್ಲ ಅಂದಾಗ ಮಾಡ್ತೀವಿ, ಮತ್ತೆ ಸಕ್ಕರೆ ಪಂಗ ಕೊಡ್ತೀವಿ ಅದಕ್ಕೆ 2 ದಿನಕ್ಕೆ 3 ದಿನಕ್ಕೆ. ಸಂತಂದ್ರೆ ಈಗ ಬೇರೆ ಹೊಲದೊಳಗೆ ಇಟ್ಟಾಗ ಅದ್ರ ಸಂರಕ್ಷಣೆ ಹೆಂಗ್ ಸರ್? ಈ ಅನುಭವ ಇಲ್ದಿರೋಂತ ವ್ಯಕ್ತಿ ಹೋದಾಗ ಏನಾಗುತ್ತೆ, ಎಲ್ಲ ಬೇರೆ ಪೆಟ್ಟಿಗೆ ಎತ್ತಿ ಬಿಡ್ತಾರೆ ಸರ್. ಅದು ಹುಳುಗಳು ಸಿಟ್ಟು ಬರ್ತಾರೆ, 4-5 ಹುಳ ಚುಚ್ಚಿದ ತಕ್ಷಣ ಏನ್ ಮಾಡ್ತಾರೆ, ಎದಕ್ಕೂ ಹುಳ ಬರ್ತಾರೆ ಸರ್. ಆಮೇಲೆ ಹೊಲದಲ್ಲಿ ಏನ ಮಾಡ್ಬೇಕಂದ್ರೆ ಸ್ವಲ್ಪ ಸೇಫ್ಟಿ ಇದ್ ಮಾಡ್ಕೋಬೇಕಾಗ್ತದೆ ಸರ್. ದನಕರುಗಳಿಂದ ರಕ್ಷಣೆ ಮಾಡ್ಬೇಕಾಗತ್ತೆ, ಆಮೇಲೆ ಮಂಗಗಳಿಂದ ರಕ್ಷಣೆ ಮಾಡ್ಬೇಕಾಗತ್ತೆ. ಮಂಗ ಏನ ಬಂದು ಕುಂತ್ಕೊಂಡ್ರೆ ಬಾಕ್ಸ್ ಬೀಳುವಂತ ಚಾನ್ಸ್ ಇರುತ್ತೆ, ಅದಕ್ಕೆ ಭದ್ರವಾಗಿ ಸ್ಟಾರ್ಟ್ ಬಿಡೋದು, ಬಾಕ್ಸ್ ಬೀಳದ್ರ ಅದರಿಂದ ಕಟ್ಟಿ ಸಂರಕ್ಷಣೆ ಮಾಡಿದ್ರೆ ಸಾಕು ಸರ್. ನೀವು ಏನೇನ್ ಬೆಳೆಗಳನ್ನು ಬೆಳಿತೀರಿ ಸಾಮಾನ್ಯವಾಗಿ? ಸರ್, ನಮ್ಮಲ್ಲಿ ಬೆಳೆಯುವಂತದ್ದು ಗಂಗಾವತಿ ಪ್ರದೇಶದಲ್ಲಿ ಬದೇ ಬರ್ತಾನೆ. ನಾನು ಅವಲಂಬಿತವಾಗಿರುವಂತದ್ದು ಅಲ್ಲಿ ತೆಂಗಿನ ಮರಗಳು ಇದಾವೆ. ಏನು ಸಿಕ್ಕಿಲ್ಲ ಅಂದ್ರೆ ಬಳ್ಳಾರಿ ಜಾಲಿಯಲ್ಲಿ ಯಥೇ ಹೆಚ್ಚಾಗಿ ಹೂ ಸಿಗುತ್ತೆ ಸರ್. ರಾಸಾಯನಿಕ ಜಾಸ್ತಿ ಸಿಂಪಡಣೆ ಮಾಡ್ತೀರಿ, ನೀವು ಬದುಕಲ್ಲ ಅಂತ ಕೆಲವರು ವಾದ ಇತ್ತು, ಅದು ಸಾಧ್ಯ ಅಂತೇಳಿ ಅವ್ರು ತೋರಿಸ್ಕೊಡ್ತೀವಿ. ಇದು ಖುಷಿ ಇದೆ ಸರ್ ನಮಗೆ. ಒಡದಾಗ ಏನ್ ಮಾಡ್ತೀವಿ ಸರ್, 1 ದಿವಸ ಮುಂಚೆನೆ ನಾವು ಪೆಟ್ಟಿಗೆನ ಬೇರೆ ಒಂದು ಜಾಗಕ್ಕೆ ಸ್ಥಳಾಂತರ ಮಾಡ್ತೀವಿ ಸರ್. ನಿಮ್ಮ ಹೊಲಕ್ಕೆ ಔಷಧಿ ಹೊಡೆಯುವಾಗ ನೀವು ಇದು ವ್ಯವಸ್ಥೆ ಮಾಡ್ತೀರಿ, ಆದ್ರೆ ಹುಳಗಳು 1 kilometer 2 kilometer ದೂರ ಹೋಗಿರ್ತವೆ. ಬೇರೆ ಹೊಲದಲ್ಲಿ ಔಷಧ ಹೊಡೆದಾಗ ಅಲ್ಲಿ ಹೆಂಗ ಔಷಧ ಹೊಡೆದಿರಂತ ವಾಸನೆ ಬಂತಂದ್ರೆ ಆ ದಿಕ್ಕಿಗೆ ಸಹ ಹೋಗಲ್ಲ ಸರ್. ಅಚ್ಛಾ. ಅಂದ್ರೆ ಮನುಷ್ಯನಿಗಿಂತ ಜೇನುಗಳು ಬಹಳ ಬುದ್ಧಿಜೀವಿ. ಅಕಸ್ಮಾತ್ ಅಲ್ಲೇನಾದ್ರೂ ಹೋಗಿತ್ತು, ಅದನ್ನ ಔಷಧ ಬೀಳ್ತದೆ ಅಂದ್ರೆ ಬಾಕ್ಸ್ ಹತ್ರ ಬಂದು ಇದ್ದಂತ ಹುಳುಗಳಿಗೆ ಇಂಟಿಮೇಷನ್ ಕೊಡ್ತಾರೆ ಸರ್, ಅಲ್ಲಿ ಅಪಾಯ ಇದೆ, ಇದಕ್ಕೆ ಹೋಗ್ಬಾರ್ದು ಅಂತೇಳಿ. ಯಾವ ರೀತಿಯ ಇಂಟಿಮೇಷನ್ ಕೂಡ? ಸುಮಾರು 10 ಹುಳುಗಳು ಏನಾದ್ರೂ ಪೆಟ್ಟಿಗೆಯಿಂದ ಹೊರಗಡೆ ಹೋಗಿವ್ ಅಂತ ಅನ್ಕೊಳ್ಳೋಣ ಸರ್. ಅಲ್ಲಿ 2 ಹುಳ ಆದ್ರೂ ಗೂಡ ಹತ್ರ ಬಂದು ಬೀಳ್ತದೆ ಸರ್. ಬಿದ್ದಾಗ ಅದು ಒದ್ದಾಟ ಮಾಡ್ತಾ ಇರ್ತಲ್ಲ, ಆಗ ಬೇರೆ ಹುಳುಗಳು ಬಾಕ್ಸ್ ಅಲ್ಲಿ ಇರುವಂತ ಹುಳುಗಳು ಏನಾಯ್ತು ಅಂತೇಳಿ ಅದು ಈಗ ಡಾಕ್ಟರ್ಸ್ ಇದ್ದಂಗೆ ಅದು ಬಂದು ಚೆಕ್ ಮಾಡ್ಕೊಂಡು ವಿಷದ ಪ್ರಮಾಣನೋ ಅಥವಾ ಏನಾಗಿದೆ ಆಹಾರದಲ್ಲಿ ಏನೋ ವ್ಯತ್ಯಾಸ ಇದೆಯೋ ಈ ತರ ನೋಡ್ಬಿಟ್ಟು ಆ ಹುಳನ್ನ ಹೊರಗಡೆ ಹಾಕ್ತಾವ್ ಸರ್. ಆಮೇಲೆ ಅದು ಯಾವ ಡೈರೆಕ್ಷನ್ ಬಂದಿತ್ತು ಅಂತ ನೋಡ್ಕೊಂಡು ಆ ಕಡೆ ಹೋಗೋದಿಲ್ಲ. ಹೌದ್ ಸರ್. ಸರ್ ಅಂದ್ರೆ ಈಗ ನೀವು ಜೇನು ತುಪ್ಪವನ್ನ ಎಲ್ಲಿ ಮಾರಾಟ ಮಾಡಕ್ ಹೋದ್ರಿ? ನಮ್ಮ ಸಂಘದಲ್ಲಿ ಸುಮಾರು 120 ಜನ ಸದಸ್ಯರಿದ್ದಾರೆ, ಅದರಲ್ಲಿ ಸಕ್ರಿಯವಾಗಿ 20 ಜನ ಜೇನು ತೆಗಿತಾ ಇದ್ದಾರೆ. ಈಗ ನಾನ್ ಜೇನು ತೆಗೆದಂತ ಅದನ್ನ ಏನ್ ಮಾಡ್ತೀನಿ, ಇಲ್ಲಿ ಯೋಗ ಇದನ್ನ ಕ್ಲಾಸ್ ನಡೀತಾ ಇರ್ತಾರೆ ಸರ್, ಯೋಗ ಕ್ಲಾಸ್ ನವರು ಏನ್ ಮಾಡ್ತಾರೆ ನಮ್ಮ ಹತ್ರ ಅಡ್ವಾನ್ಸ್ ದುಡ್ಡು ಕೊಟ್ಟು ಹೋಗ್ತಾರೆ ಸರ್. ನಾನು ಜೇನು ಮಾರ್ಕೆಟ್ ಹುಡುಕೋ ಅವಶ್ಯ ಇಲ್ಲ ಸರ್, ಬಂದಂತ ಆರ್ಡರ್ಗೆ ನಾನು ಸಪ್ಲೈ ಮಾಡೋ ಕಡಿಮೆ ಆಗತ್ತೆ ಸರ್. ನಾನು ಏನ್ ಮಾಡ್ತಾ ಇದ್ದೀನಿ, ಹೊರಗಡೆಯಿಂದ ಜೇನ್ನ ತರಿಸ್ಕೊಳ್ತಾ ಇದ್ದೀನಿ. ಸುಮಾರು ವರ್ಷಕ್ಕೆ 300-400 kg ನಾನು ಸೇಲ್ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ತರಿಸಿಕೊಂಡು. ಒಂದು ಕೆಜಿಗೆ ಯಾವ ರೀತಿ ನೀವು ಮಾರಾಟ ಮಾಡ್ತೀರಿ ಸರ್? ನೀವು ಸರ್ ತುಡುವೆ ಜೇನು ಬಂದು 1 kg 500 rupees ಸರ್. ಇತ್ತೀಚೆಗೆ ಮೊಸರು ಜೇನು ಸಾಕಾಣಿಕೆ ಪ್ರಾರಂಭ ಮಾಡಿದ್ವಿ ಸರ್, ಬಹಳ ಸಣ್ಣದಾಗಿರ್ತದೆ ಸರ್, ತುಪ್ಪದ ಪ್ರಮಾಣವೂ ಬಹಳ ಕಡಿಮೆ, ಸುಮಾರು 35 ml-50 ml ಸಿಗ್ಬೋದು ಸರ್ ಒಂದು ಗೂಡಲ್ಲಿ. ಮಾರ್ಕೆಟ್ ಅಲ್ಲಿ 1,500-5,000 rupees ಬೇಡಿಕೆ ಇದೆ ಸರ್. ಓ, 1 kg? 1 kg ತುಪ್ಪಕ್ಕೆ. ಸರ್, ಈಗ ಕೊನೆಯದೇ ಒಂದು ಪ್ರಶ್ನೆ, ರೈತರಿಗೆ ಒಂದು ಕಿವಿ ಮಾತು ಏನ್ ಹೇಳಿಕ್ ಇಷ್ಟಪಡ್ತೀರಿ? ದಯಮಾಡಿ ಜೇನ ತಮ್ಮ ಹೊಲದಲ್ಲಿ ಇರಲಿ, ತಮ್ಮ ಮನೆಯಲ್ಲಿ ಇರಲಿ, ಎಲ್ಲೇ ಇದ್ರು ಅದನ್ನ ಸಂರಕ್ಷಣೆ ಮಾಡಿ. ಸಾಧ್ಯ ಇದ್ರೆ ತೊಂದರೆ ಇಲ್ಲ, ಇದ್ದಂತ ಜೇನ ಸಂರಕ್ಷಣೆ ಮಾಡಿ ಗೂಡುಗಳನ್ನ. ಸರ್, ಆಲ್ಬರ್ಟ್ ಐನ್ಸ್ಟೈನ್ ಅನ್ನೋ ಒಬ್ಬ ವಿಜ್ಞಾನಿ ಸುಮಾರು ವರ್ಷಗಳ ಹಿಂದೆ ಹೇಳ್ತಾರೆ, ಅವರು ಜೇನು ಸಂತತಿ ಪ್ರಪಂಚದಲ್ಲಿ ನಾಶವಾಗೋದ್ರೆ 4 ವರ್ಷದಲ್ಲಿ ಮಾನವ ಸಂತತಿ ಬದುಕೋ ಅವಕಾಶ.